ಆಶಿಕಾ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರುತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರಿ. ಆಮೇಕೆ 2 ಮತ್ತೆ 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ತೋರಣ ಹೂರಣ. ಪ್ರಸ್ತುತಪಡಿಸುತ್ತಾರೆ ಎಸ್ಸಿ ಹೇಮಕುಮಾರ್. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ರಾಜಣ್ಣ, ಏನಪ್ಪ ಇದಕ್ಕೆ ಹಿಂಗ್ ನಡ್ಗಿಯ ಚಂದ್ರಣ್ಣ? ಏನ ಏನ್ ಸಳಿ ಒಸಿ ಇದ್ದದ? ಬಾಬಾ ಕುಂತ್ಕ, ಅದಕ್ಕೆ ಬೆಂಕಿ ಹೊಟ್ಟಿನಿ ಇಲ್ಲಿ. ಮತ್ತೆ ನೀನು ಬೆಂಕಿ ಮುಂದೆ ಕುಂತ್ಕೊಂಡಮ್ಮ, ನೀನು ನಾನ್ ನಡಗ್ತಾ ಇದೀನಿ ಅಂತ ಕೇಳ್ದೆ, ಸರಿನಾ ಇದು ದೇವ್ರ ಒಪ್ಪದನ? ಬಾಬಾ ನೀನು ಹಾಕೊಳಕಿಲ್ ಹೊಟ್ಟಿತೋ ಎಲ್ಲ ಕಯ. ನಿನ್ನ ಹತ್ರ ಈ ನೆಲ್ಲೂಲ್ ಇರ್ಲಿಲ್ಲ, ಅದೇನು ಈ ಕಾಳಿನ ಮನೆಯಿಂದ ಒಂದ್ ಪಿಂಡಿ ನೆಲ್ಲೂಲ್ ಎತ್ಕೊಂಡ್ ಬಂದೆ ಅಂತಲ್ಲಪ್ಪ. ಯಾರು ಹೇಳದವ್ರು? ಅದ್ಯಾಕೆ ನಮ್ಮ ಮಟ್ಟಿಲ್ವ ನೆಲ್ಲೂಲು ಬಾ ತೋರ್ಸಿನ? ಅದೇ ಎಲ್ಲಿದ್ದದಪ್ಪ ಬಾ, ಇಂಚೋರಿ ಇತ್ತಲ್ಲಿ ಗುಡ್ಡಾಕಿಲ್ವಾ? ಅಯ್ಯೋ ನೀನ್ ಬಿಡಪ್ಪ, ಯಾರ್ದಾರು ಮೆದೆಗಿದೆ ಹಾಕಿದ್ರೆ ಅದ್ರಲ್ಲೇ ಒಂದ್ ಪಿಂಡಿ ಎತ್ಕೊಂಡ್ ಬಂದ್ಬಿಡ್ತಿದ್ದ. ನಾನ್ ಹಸಿಗಳಿಗೆ ತಿನ್ನದ್ ಬಿಟ್ಬಿಟ್ಟು ನೆಲ್ಲೂಲ್ಗೆ ಬೆಂಕಿ ಹಾಕಿನ? ನಾನು ಉಳ್ಕೊಂಡಿರೋ ಪಳ್ಕೊಂಡಿರೋದು ಅದಕ್ಕೆ ಹಾಕಿರೋದು ಕಂಬ. ಬಿಡಪ್ಪ, ಒಸಿ ಒಸಿ ಒತ್ಕಪ್ಪ ಸಿದ್ದಣ್ಣ. ಇದ್ಯಾಕ ತಣ್ಣಗಾಗಿತ್ತಲ್ಲ, ಈ ಒಸಿ ಬೆಚ್ಚಗಾಯ್ತು ಬಿಡು. ತಡಿಯಕ್ ನಿಂತ್ಮೇಲೆ ಸ್ವೆಟರ್ ಗಿಟ್ರ ಹಾಕೊಳಕಿಲ್ವಾ? ಬಿಡಪ್ಪ, ನಮ್ಮ ಹಳ್ಳಿ ಜನ ಸ್ವೆಟರ್ ಆಗಿಟ್ರು, ಎಲ್ಲಿ ನೋಡದಮು ಕಾಣದೆ ಅಪರೂಪ. ಅದ ಇತ್ತು ಒಂದು ನಮ್ಮ ಐದ ತಂದ್ಕೊಟ್ಟಿದ ಪ್ಯಾಟೆಯಿಂದ, ಅದು ಹರಿದೋಗದೆ ಕಣ. ಇದ್ಯಾಕೆ ಕಮಲಕ್ನೆ ಕಾಣ್ತಿಲ್ವಲ್ಲ, ಎಲ್ಗೋದ್ಲು? ಅಯ್ಯೋ ಬತ್ತವಳು ನೋಡಿದ್ವಿ ಹಿಂದ್ಗುಂಟ್ಲೆ ಅಂತ ಒಳಗ್ ಸೇರ್ಕೊಂಡ್ಬಿಟ್ಟಿದ್ದಾಳೆ, ಅಡುಗೆ ಮನೆ ಒಳಗೆ ಸೇರ್ಕೊಂಡ್ಬಿಟ್ಟಿದ್ದಾಳೇನೋ. ಮೋರ್ ಮಾಡ್ಕೊಂಬಿಟ್ಟಾಳೆ ಅವ ದೇಹವಾ. ಏನ್ರಪ್ಪ ಕಮಲಕ್ಕ, ಇದೇನು ಅಡುಗೆ ಮನೆ ಒಳಗೆ ಸೇರ್ಕೊಂಡ್ಬಿಟ್ಟಿದ್ಯಾ ಬೆಚ್ಚಗಿರ್ಲಿ ಅಂತ? ಕಣ್ಣ ತುಂಬಾ ಚಳಿಯಲ್ಲ, ಅಡುಗೆ ಮನೆ ಬೆಚ್ಚಗಿರ್ತದೆ, ಆ ಹೋಗೋಲ್ಲದು ಶಾಖ ಚೆನ್ನಾಗಿರ್ತದೆ. ಅಕ್ಕವ ಈ ಕೊತ್ತಿ ಈ ಒಲೆಯ ನೋಡೋದು ಬೆಚ್ಚಗಿರ್ತದೆ ಅಂತ ಬೂದಿ ಇರುತ್ತಲ್ಲ ಹೋಗಿ ಮಲ್ಕೊಂಡ್ಬಿಡ್ತದೆ. ಈಗ ಈ ಬುಡಪ್ಪ ಈಗ ನಮ್ಮ ಈ ಸುಬ್ಬಣ್ಣಿದ್ದ ಎಲ್ಲ ಹೊಂಟೋಗಿದ್ದ ತಂಗಿ ಮನೆಗೆ ಹೋಗವನ್ ಕಣ್ಣ. ನೋಡು ನೆಪ್ಪೆ ಇಲ್ಲ ನನಗೆ, ಕಳೆದ ವಾರ ಹೇಳಿದ್ಯಲ್ಲ ಕರ್ಕೊಂಡು ಹೊಟ್ಟದ ಅವ್ವ ಬಂದು. ಈಗ ನಮ್ ಏನ್ ಮಣ್ಣನ್ನು ಬತ್ತಿ ನಿಂತಿದ್ದೆ ಇದೇ ಸಮಯಕ್ಕೆ ಆಮೇಲೆ ಕಡ್ದೋಗಿದ್ದಾನೋ ಅಥವಾ ನೋಡಲಿ ಎಲ್ಲ ಬತ್ತನ್ನು ನೋಡು ದೊಡ್ಡಾಳು ಬಂದನೋ ನಿಮ್ಗಿಂತ ಅರ್ಧ ಗಂಟೆ ಮುಂಚೆನೆ ಬಂದು ಇಲ್ಲಿ ಕಾಯ್ಕೊಂಡ್ ಕುಂತಿದ್ದೀನಿ. ಈ ಚಳಿಗೆ ನೀವ್ ಹಿಂಗ ಅನ್ಬಿಟ್ರಲ್ಲ, ನೀವೆಲ್ಲ ಇಷ್ಟೆಲ್ಲ ಗೊತ್ತಾಯ್ತದೆ ನಿಮ್ದೆಲ್ಲ ಶರೀರ ಅಲ್ಲಕ್ಕಪ್ಪ. ನೀನು ಎದ್ದಾಳು, ನಿನಗೇನು ತಾಕದಿಲ್ಲ, ನೀನು ಎಲ್ಲ ನೀನು ಮಪ್ಪಳರ್ ಸಮೇತ ಹಾಕೊಂಬಂದ್ ಕುಂತ್ಕೊಂಬಿಟ್ಟಮ್ಮ ಸದ್ದಿಲ್ದಿಯೇ ಯಾರ್ಯಾರು ಬಂದರು ನನ್ನ ಬಗ್ಗೆ ಏನೇನು ಮಾತಾಡ್ಕೊಂಡರು ಅಂತನ್ಬಿಟ್ಟು ನೀನು ಕುಂತ್ಕೊಂಡು ಕೇಳಿಸ್ಕೊಳ್ಳೋದು ಬುದ್ಧಿ ಕೊಡ್ಲಿಲ್ಲ ಚಂದ್ರಣ್ಣ ನಂಗೆ. ಯಾರು ಏನಾರು ಮಾತಾಡ್ಕೊಂಡ್ರು ನನಗೆ? ಈಗ ನಾನು ಬಂದಿ ನಾನು ರಾಜಣ್ಣ ಅಂತಿದ್ದಂಗೆ ಇಲ್ಲಿ ನಾನು ಏ ಮಣ್ಣು ಇವ್ನಿ ಅಂತ ಯಾಕಪ್ಪ ಹೇಳಿಲ್ಲ ನೀನು? ಅಯ್ಯೋ ಅವ್ನ ಆಗ್ಲೇ ಬಂದ ನೋಡು, ಚಳಿ ತಡಿಯಕಾಗದೆ ಮಸಾಲೆ ಕಳ್ಳೆ ಬೀಜ ಎತ್ಕೊಬತ್ತಾರ ಹೋಗವನ ನಿಂಗಣ್ಣ ಅಂಗಡಿ. ನಿಂಗಣ್ಣ ಅಂಗಡಿ ತಾವು ಒಂದ್ ಕಾಫಿ ಕುಡ್ಕೊ ಬರವ ಅಂತ ಹೋಗಿದ್ದೆ. ಆಮೇಲೆ ಅಲ್ಲ ನನಗೆ ನೀವು ಸುದ್ದಿ ಹೇಳೋದಲ್ವಾ, ಈ ಸುಬ್ಬಣ್ಣ ಏನು ಸುಮಾರು ದಿನ ಆಯ್ತದೆ ನಾನು ಬರೋದು ಊರ್ ಕಡೆಗೆ ಅಂದ್ಬಿಟ್ಟು ಹೇಳ್ಬಿಟ್ಟೋದಂತೆ. ನನಗೆ ನನಗೆಲ್ಲ ಸುಗ್ಗಿ ಕಾಲ ನಮ್ಗೆ ಭತ್ತ ಬಡಿಯೋದಿತ್ತು ಕುಯ್ದಿತ್ತು ಆ ಕಡೆ ಕೊಂಡೋಗ್ಬಿಟ್ಟು ನಂಗೆ ಇಸುವೆ ಗೊತ್ತಾಗಿಲ್ಲ. ಅಲ್ಲ ಕಣ್ಣು ಏಮಣ್ಣ, ಈಗ ನ್ಯಾಯದ ಪಂಚಾಯ್ತಿಗೆ ಬನ್ನಿ ಬನ್ನಿ ಅಂತ ಅನ್ಬಿಟ್ಟು ತಮಟೆ ತಕೊಂಡ್ ಸಾರದೇನೋ ಸರಿ ಕಪ್ಪ, ಚಳಿ ಕಾಯ್ತೀನಿ ಎಲ್ಲಾರು ಬನ್ನಿ ಅಂತ ತಮಟೆ ತಗೊಂಡ್ ಸಾರ್ಬೇಕಾಗಿ ಹೋಗಿದ್ ಯಾಕೆ ಹೇಳಿಲ್ಲ ಅಂತ ಇರೋದು. ಓ ನಮ್ ಏಮಣ್ಣ ಗೊತ್ತ, ಅದನ್ನು ಸಾರಿಸ್ಬಿಡ್ಬೇಕಾಗಿತ್ತು ಅಂತ ಹೇಳ್ತೀನಿ. ಅವ್ರ ತಂಗಿ ಬಂದಿದ್ರಲ್ಲ, ಶಾನೆ ದಿನ ಆಗೋಗಿತ್ತಂತೆ ಸುಬ್ಬಣ್ಣೋಗಿ, ಅದಕ್ಕೆ ತಂಗಿನೇ ಬಂದ್ಬಿಟ್ರದು ಕರ್ಕೊಂಡೋಗಕ್ಕೆ. ನೀನು ಬರಕಿಲ್ಲ, ನೀನು ನಡಿ ನೀನು ಅನ್ಬಿಟ್ಟು ಕರ್ಕೊಂಡು ಹೋಗಿರೋದು. ಈಗ ಟೈಮು ಅಂದ್ಮೇಲೆ ಒಂದೇ ಕಡೆ ಇರಕ್ ಹಾಕಿಲ್ಲ ಮನ್ಸ, ಆಡೇ ಇಲ್ವಾ ಹುಟ್ಟಿದ ಮನ್ಸ, ಒಂದೇ ಊರಲ್ಲಿ ಬಾಳಕ್ಕಾಗಲ್ಲ ಅಂತ. ಆಮೇಲೆ ನೀವೆಲ್ಲ ಎದ್ದೋಗ್ಬಿಟ್ರು ಕಷ್ಟ ಕೂರ್ಲಿ ಅಂತ. ಅಂದ್ರೆ ಅಷ್ಟು ಚೆನ್ನಾಗಿ ಆಡ್ತೀನಿ ಕಲ್ ಚರಣ ನಾನು. ಗೊತ್ತಲ್ಲಪ್ಪ ನೀನೇ ಹೇಳ್ದಲ್ಲ ಈಗ, ಅದಕ್ಕೆ ಪಸಂದಾಗ ಆಡ್ತೀನಿ. ಏನೇ ಆದ್ರೂ ಈಗ ಊರ್ ಹಿರಿ ಮನ್ಸ, ಏನೋ ಊರಿಂದ ಊರಿಗೆ ಇನ್ನೊಂದು ಸರಿಗೆ ಹೋಯ್ತಾವನೆ ಅಂದಾಗ, ಅಪರೂಪಕ್ಕೆ ಸಿಗ್ತಾನೆ ಅಂದಾಗ ಹೋಗಿ ಒಂದು ಮಾತು ಆಡಿಸ್ಕೋಬೋದಾಗಿತ್ತು ನಾನುವೇ ಅಂತ ಅದಕ್ಕೆ ಹೇಳ್ದೆ. ಅವೋ ಕಮಲವ್ವ, ಈಗ ನಮ್ಮ ಏಮಣ್ಣ ಹೇಳ್ದಲ್ಲ ಆ ಪದವ ಯಾಕೆ ಹೇಳ್ದಾನು ಹೇಳು. ಯಾಕೆ? ಅಯ್ಯೋ ಸುಬ್ಬಣ್ಣನ ಬುಟ್ಟು ಬುಟ್ಟು ನಾನು ಬತ್ತೀನಿ ಅಂತ ಓದಮ್ಮ, ಅಲ್ಲೇ ಒಂದು ಇದಿಲ್ವವ ಟೆಂಟ್ ಇಲ್ವವ ಇನೂತನ ಟೆಂಟು ಅಂತ ಪಿಕ್ಚರ್ ನೋಡಕ್ ನುಗ್ಬಿಟ್ಟ. ಯಾರು? ಅಯ್ಯೋ ನಮ್ ಏಮಣ್ಣ. ಸುಬ್ಬಣ್ಣ ಊರ್ಗ ಹೋಗಿರೋ ವಿಚಾರವೇ ಅವನಿಗೆ ಗೊತ್ತಿಲ್ಲ. ನೀನೇ ಅಲ್ಲಕವ ಅವ್ನ ಮತ್ ಎಲ್ಲಿ ಹೇಳ್ಬಿಟ್ಟು ಅಂದಲ್ಲ. ನನಗೆ ಬತ್ತೆ ಗದ್ದೆದು ಕುಯ್ಲಿತ್ತು, ಸುಗ್ಗಿ ಅನ್ನೋದೇ ಮರ್ತೋಗ್ಬಿಡದೆ ನಿಮ್ಗೆಲ್ಲ. ಚಳಿ ರೊಗ್ಗೋಸ್ಕೊಂಡು ಸ್ವೆಟರ್ ಹಾಕೊಂಡು ಇನ್ನೇನೋ ಹಾಕೊಂಡು ನೀವು ಹಚ್ಚಗಡೆ ಊರೊಳಗಡೆ ಇದ್ದೀರಿ. ನಾನು ಗದ್ದೆ ಬೈಲಲ್ಲಿ ನಿಂತಿದ್ದೆ. ನಮ್ಮ ಇವನುವೇ ತಿಮ್ಮೇಗೌಡ್ರದ್ದುವೆ ಇವ್ರದ್ದು ಎಲ್ಲ ಅವರು ನನಗೂ ಮುಯ್ಯಾಳ್ ಮಾಡ್ಕೊಂಡು ನಾನು ಗದ್ದೆಯಲ್ಲಿ ಕುಯ್ದಲ್ಲಿ ನಿಂತಿದ್ದೆ. ಅಯ್ಯೋ ಯಮಣ ಹಂಗೇನ್ ಬೇಜಾರು ಮಾಡ್ಕೊಬೇಡ ಬಿಡು, ಸುಬ್ಬಣ್ಣ ಹೇಳ್ಬಿಟ್ಟೋದ ಅರ್ಜೆಂಟ್ ಅರ್ಜೆಂಟ್ಲಿ ತಂಗಿ ಬಂದ್ಲು ಅಂತ ಹೊಂಟೋದ. ಈಗ ಯಮಣ್ಣ ಹೇಳ್ಬಿಡು ಅಂತಾನು ಹೇಳವ್ನೆ ಸರಿಯಾ. ಈಗ ನನ್ಗಿರೋ ಪ್ರಶ್ನೆ ಏನಪ್ಪ ಅಂದ್ರೆ, ಈಗ ಊರಲ್ಲಿ ಹಿರಿಯರೆಲ್ಲವ ನನಗೆ ಅಲ್ಲಿ ನನ್ನ ಮಕ್ಳು ತವ ಹೋಯ್ತೀನಿ ನಮ್ಮ ತಂಗಿ ಮನೆಗೆ ಹೋಯ್ತೀನಿ ಅಂತ ಅನ್ಬಿಟ್ಟು ಊರ್ ಬಿಟ್ಟು ಬೇರೆ ಕಡೆಗೆ ಹೊಂಟೋದ್ರೆ ನಮ್ಮಂತವ್ರಿಗೆ ಒಂದು ಒಳ್ಳೇದು ಕೆಟ್ಟದು ಹೇಳೋ ಅಂತ ದೊಡ್ಡವ್ರು ಯಾರು ಅಂತ ಬಿಡು. ಈಗ ಇರೋದ್ರ ಚಂದ್ರಣ್ಣೆ ಅಂತ ಹೇಳ್ಬೇಕು. ಈಗ ಈಗ ದೊಡ್ಡವ್ರು ದೊಡ್ಡನು ಅಲ್ಲ ಸಣ್ಣಕ್ಕೂ ಸಣ್ಣಕ್ಕೂ ಅಲ್ಲ. ಹೋಸಿ ನನ್ನ ತಲೆಯಲ್ಲಿ ಬೆಳಿ ಕೂದಲು ಬತ್ತದಲ್ಲ ನಿಮ್ಮ ನರ್ತೋಯ್ತಾವನೆ, ಇವನ್ಗೆ ಹಿರಿಕನ್ ಪಟ್ಟ ಕಟ್ಬಿಟ್ರೆ ಒಳ್ಳೇದು ಅಂತ ಏಮಣ್ಣಂದು. ಸುಮ್ನಿರು ಅಂದ್ರೆ ನಿನ್ಗೆ ಅಷ್ಟೊಂದು ಬುದ್ಧಿವಂತ ಅಂತ ಏಮಣ್ಣ ಹೇಳಿದ್ದು ತಳಿ ಕರ್ಸ್ಕೊಂಡು ಕುಂತಿರ ಬಿಡವ. ಈಗ ನಿಮ್ಮೆಲ್ಲರಿಗೂ ಹಿರಿಕ ಅಂತ ಪಟ್ಟ ಕಟ್ಬಿಟ್ರೆ ಏನ್ ಬ್ಯಾಡ ಅಂತಾನ. ಅಯ್ಯೋ ಚಂದ್ರಣ್ಣ, ಈಗ ಸುಬ್ಬಣ್ಣ ಉಂಟೋದ ಅನ್ಬಿಟ್ಟು ನೀವು ಅದ್ ಯಾಕೆ ಆ ಪಾಟಿ ಇದ್ ಮಾಡ್ಕೊಂಡಿದ್ರಿ? ಈಗ ಗಾದೆ ಅದ ಗೊತ್ತಾ, ನಮ್ ಶಂಕರಣ್ಣ ಯಾವಾಗ್ಲೂ ಹೇಳವನು, ಮನ್ಲಿ ಒಂದ್ ಹೆಣ್ಣಿದ್ರೆ ಊರೇ ಬೆಳಕಾದಂಗಂತೆ. ಮನೆ ಬೆಳಕಲ್ಲ ಊರೇ ಬೆಳಕಾದಂಗಂತೆ. ಹಂಗೆಯೇ ಊರ್ಲಿ ಹೆಣ್ಮಕ್ಳು ಇದ್ರೆ ದೇಶನೇ ಬೆಳಕಾದಂಗೆ. ಹಂಗೆ ಕಮಲಕ್ಕೆ ಇಲ್ಲಿದ್ಮೇಲೆ ಅದ್ ಯಾಕೆ ಚಿಂತೆ ಮಾಡ್ಬೇಕು? ಎಲ್ಲ ನೀವು ಹೇಳ್ಕೊಡ್ತಾಳ ಬಿಡು, ಅವಳು ಗೊತ್ತಿರುತ್ತೆ ಎಲ್ಲ ಸಾಕಷ್ಟು ತಿಳ್ಕೊಂಡವಳೆ. ಅವಳು ವಾಗ್ತನ ಮಾಡಿ ರೂಢಿ ಅದ ಅನುಭವಸ್ತೆ ಅಲ್ವಾ, ಎಲ್ಲ ಗೊತ್ತದೆ. ಒಂದ್ ಚಿಂಕ್ ಚಿಂಕ್ರ ಹೇಳಿದ್ರು ಒಳ್ಳೆ ಚಂದಾಗಿ ಹೇಳ್ತಾಳಕ್ಕಪ್ಪ ಅಬ್ಬಾ. ಇರ್ಲಿ, ಈಗ ಈಗ ನಮ್ಮ ಏಮಣ್ಣ ಗದ್ದೆ ದಿಕ್ ನಿಂತ್ಕೊಂಡು ನಾನು ಭತ್ತ ಕುಯಿಸ್ತಿದ್ದಿ ಅಂತ ಹೇಳ್ದ ಅಲ್ವಪ್ಪ. ನಾನು ಹಂಗೆ ಭತ್ತ ಕುಯಿಸ್ತಿದ್ದಕ್ಕಪ್ಪ, ನಾನು ಒಂಚೂರು ನಮ್ಮ ಗದ್ದೆಲ್ಲಿ ಹಾಕೊಂಡಿದ್ದೆ. ಎಷ್ಟಾಯ್ತು ನಿಂದು ಅಂತ ನಾನು ನೋಡಿದೆ. ಅಯ್ಯೋ ಮಳೆ ಬಿದ್ದ ಬಿಡ್ಲಿವ ಏಮಣ್ಣ, ಕುಯಿಸ್ತಿದಂಗೆ ಈಗ ಮಳೆ ಬಿತ್ತು ಬೀಳ್ತುಕ್ಕಪ್ಪ. ಒಂದೆರಡು ವಾರದಿಂದ ಬೀಳಿಲ್ವ ಮಳೆ, ಅದ್ಯಾವ ದೊಡ್ಡ ಮಳೆ ಕೆಟ್ಟೋಯ್ತು. ಆದ್ರೂ ನಂಗೆ ಭಯ ಹತ್ಕೊಂಡ್ಬಿಟ್ಟಿತ್ತು, ಏನಾರು ಜೋರ್ ಗಿರಾಕ್ ಸುರಿದ್ಬಿಟ್ಟು ಕೂದಿರ ಭತ್ತ ಎಲ್ಲ ಟಾರ್ಪಲ್ ಎತ್ಕೊಂಡೋದಿಲ್ಲ ನೀನು ಅಂತ ಹೂಕಪ್ಪ ಎತ್ಕೊಂಡೋದಿ ಮಳೆಯ ನಿಂತೋಯ್ತು. ಮತ್ ಹೋಗ್ಲಿ ಬಿಡು, ಒಳ್ಳೇದಾಯ್ತಲ್ಲ. ಟಾರ್ಪಲ್ ತಂದು ಕೊಡೋ, ಯಾಕವ್ವ ಮಳೆ ಬರ್ದೆ ಬರ್ದೆ ನಕನಿ ಆಗ್ತದೆ ಅಂತ ಇಟ್ಕೋ. ನೀ ಟಾರ್ಪಲ್ ಇಟ್ಕೊಡೋ ಆಮೇಲೆ ಅದು ನಿಂತೋದ್ರೆ. ನಮ್ ರಾಜಣ್ಣ ಟಾರ್ಪಲ್ಗೆ ಅಂತ ಪವರ್ ಅದೇ ಶಕ್ತಿ. ಆಯ್ತಾ, ಆಯ್ತು ಈಗ ಮಳೆ ಇಲ್ವಲ್ಲ ತಂದ್ಕೊಡು ಟಾರ್ಪಲ್. ಆಯ್ತು ಬಿಡಪ್ಪ, ಅದೇನು ಅಪೂರ್ವ ಅದು. ಚಳಿಗೆ ಏನಾರು ಟಾರ್ಪಲ್ ಬೇಕು ಅಂದ್ರೆ ತಂದ್ಕೊಡು ಅಷ್ಟೇ. ಅಲ್ಲ ಯಾಕಂದ್ರೆ ಜನ ಇಷ್ಟು ದಿವಸ ಅವ್ನು ಟಾರ್ಪಲ್ ತಂದು ಕೊಟ್ಟಿಲ್ಲ ಅಂದ್ರೆ ನನಗೊಂದು ಅನುಮಾನ. ಚಳಿಗೆ ಏನಾರು ಅದನ್ನೇ ಹೊತ್ತು ಅದೇನು ನಂಗೇನು ದುಪ್ಪಟಿ ತಗೊಳಕ್ ಆಸಿಲ್ವಾ? ಗದ್ದೆ ಹತ್ರ ಟಾರ್ಪಲ್ ನಾಸ್ಕೊಂಡು ಅದ್ರ ಮೇಲೆ ಮಲಗಿದ್ದ ನಾನು ನೋಡ್ದೆ. ನಿಮ್ಮ ಮೈಕ್ಲಾಟ್ವ ಸುಮ್ಮನೆ ನಿಲ್ಲಿಸಿ ಆಯ್ತಾ, ಗೊತ್ತಾಯ್ತದೆ ನನಗೂ ನಿಮ್ ಯಾಕೆ ಹೇಳದ್ರಿ ಅಂತ. ಅದೆಷ್ಟು ಭತ್ತ ಆಯ್ತಪ್ಪ ಯಮಣ್ಣ? ಅಯ್ಯೋ ನಂದು ಯಾಕೋ ಈ ಸರಿ 35 ದಾಟ್ಲೇ ಇಲ್ಲ. ಯಾಕಪ್ಪ ಎಕರೆಗೆ? ಒಂದೇ ಎಕರೆ ಭತ್ತ ಹಾಕಿದ್ದು. ಈಗ ನಿಂದೆಷ್ಟಾಯ್ತು? ಅಯ್ಯೋ ಏನು ನನ್ನ ಏನಪ್ಪ ನಾನೇನು ಹೇಳಲಿ, ಒಂದು ಒಂದು 40 ಮೂಟೆ ಆಯಿತು ಕಯ್ಯ. ಹಾಂ 40 ಮೂಟೆ ಅಂದರೆ ಒಂದು 30 ಕ್ವಿಂಟಲ್ ಬರ್ತದೆ ಬಿಡು. ಹ್ಞೂ ಬಿಡು, ತೊಂದರೆ ಇಲ್ಲ ಕಂಡ್ಬಿಡು. ಮನೆಗೆಲ್ಲ ಅಷ್ಟೇ ಬಳಸ್ತಿದ್ಮ ನಾವು, ಏನು ತೊಂದರೆ ಇಲ್ಲ ಬಿಡು. ಒಟ್ಟ ನೀವು ಹೆಂಗೆ ಕೃಷಿ ಮಾಡಿರ್ತೀರಿ ಹಂಗೆ ಆಗಿರ್ತದೆ ಅದು, ಅದಕ್ಕೆ ಯಾಕೆ ಚಿಂತೆ ಮಾಡಿರಿ. ಹೆಂಗೆ ಮಾಡಿದೆಯಪ್ಪ? ನಾನು ಹೆಂಗೆ ಮಾಡ್ಬೇಕು ಹಂಗೆ ಮಾಡಿನಿ. ಈಗ ಸುಬ್ಬಣ್ಣ ಒಂದು ಚೀಟಿ ಕೊಟ್ಬಿಟ್ಟು ಹೋಗೋಣ ನಂಗೆ. ಏನ ಮರಗಳು ಬೆಳೆಸ್ತೀವಲ್ಲಪ್ಪ, ಹೋಗಪ್ಪ ಅರಣ್ಯ ಕೃಷಿ ಅಲ್ವಾ, ಚೀಟಿ ಕೊಟ್ಬಿಟ್ಟು ಹೋಗೋಣ. ನಾನಿಲ್ಲ ಅನ್ಬಿಟ್ಟು ಸುಮ್ನೆ ಹಂಗಂಗೆ ಕುಂತ್ಕೊಂಡ್ಬಿಡ್ಬೇಡಿ. ಚಂದ್ರಣ್ಣಂಗುಗಳು, ಹೇಮಣ್ಣಂಗುಗಳು, ಕಮಲ ಕುಂಗುಗಳು ಗದ್ದತವೆಲ್ಲ ಹಿಂಗೆ ಜಾಗ ಏನೆಲ್ಲ ಹಂಗೆ ಬಿಟ್ಕೋಬೇಡಿ. ತೇವ್ರಿ ಮೇಲೆಲ್ಲ ಗಿಡಗಳ್ ನಡಿ, ಮಳೆ ಗಿಳ ಎಲ್ಲ ಚೆನ್ನಾಗಿ ಬತ್ತದೆ. ಈಗ ನೆಟ್ಟದ್ದೇ ಮುಂದ್ಲು ನಮ್ಮ ಐಕಳಗಾಯ್ತದೆ ಅಂತೆಲ್ಲ ಹೇಳ್ಬಿಟ್ಟು ಹೋಗೋನೆ. ಅದಕ್ಕೆ ಯಾವ್ಯಾವ ಗಿಡ ಹಾಕ್ಬಿಟ್ಕೊ ಅಂದ್ಬಿಟ್ಟು ಲಿಸ್ಟ್ ಮಾಡ್ಕೊಟ್ಬಿಟ್ಟು ಹೋಗೋನೆ. ಅದರಿಂದ ಆದಾಯ ಬಂದದ ಅಂದ್ಕಣಪ್ಪ. ಈಗ ಏನಾಗ್ಬಿಟ್ಟಿದ್ ಗೊತ್ತಾ ಜನಕ್ಕೆ, ಅರ್ಜೆಂಟ್ಗೆ ದುಡ್ಡು ಬೇಕು. ಈ 3 ತಿಂಗಳು ಭತ್ತ ಬೆಳೆದ ದುಡ್ಡು ತಕೋ, 1 ತಿಂಗಳು 2 ತಿಂಗಳು ಏನೋ ತರಕಾರಿ ಬೆಳೆದ ಮಾರ್ಕೆಟ್ಗೆ ಹಾಕೋ ದುಡ್ಡು ನೋಡು. ಅದರಲ್ಲಿ ಒಂದ್ಸರಿ ನೋಡ್ಬೋದು, ಒಂದ್ಸರಿ ಕೈಯಿಂದಲೂ ಹೋಗ್ಬೋದು. ಹಂಗಂತ ಆಗ್ಬಿಟ್ಟು ಏನಾಗ್ಬಿಟ್ಟೈತೆ, ನಮ್ಮ ಎಲ್ಲಾ ಜಮೀನಲ್ಲೂ ಇರುವರೋ ಮರ ಎಲ್ಲಾನು ಕಡ್ದು ನಾವು ಎಲ್ಲಾನು ಸಮ ಮಟ್ಟಕ್ಕೆ ಮಾಡ್ಬಿಟ್ಟು ಯಾವ ಇಡೀ ಬೈಲಾನ್ ಬೈಲ್ ನೋಡಿದ್ರೆ ಒಂದು ಪಕ್ಷಿ ಕೂತ್ಕೊಳಕ್ ಒಂದ್ ಮರ ಇಲ್ಲ. ಹಂಗಾಗ್ಬಿಟ್ಟವೆ ಎಲ್ಲ ಗದ್ದೆ ಬೈಲೆಲ್ಲ. ಆಗ ನಮ್ಗೆ ಅದನ್ನೇ ಹೇಳ್ತಾ ಇದ್ರು ಯಾರು, ನಮ್ಮ ಈ ಸಾವಯವ ಗೊಬ್ಬರದೊಬ್ರು ಹೇಳ್ತಾ ಇದ್ರು ಸರ್. ಆಗ ಪಕ್ಷಿಗಳು ಮರದ ಮೇಲೆ ಕೂತ್ಕೋತಿದ್ವಲ್ಲ, ಒಂದು ಅವು ಕೂತ್ಕೊಳ್ಳೋವು, ಕೂತ್ಕೊಂಡು ನಮ್ಮಲ್ಲಿರೋ ಹುಳ ಹುಪ್ಪಟೆ ತಿನ್ನೋವು, ಗದ್ದೆಯಲ್ಲಿ ಇರೋಂಥದ್ದು ಜಮೀನಲ್ಲಿ ಇರೋಂಥದ್ದು ಅಲ್ಲಿ ಕೀಟ ನಿರ್ವಹಣೆ ಮಾಡೋದು. ಮರದ ಮೇಲೆ ಕೂತ್ಕೊಂಡಾಗ ಒಂದಿಷ್ಟು ಇಕ್ಕೆ ಪಿಕ್ಕೆ ಹಾಕೋವು, ಅಲ್ಲೊಂದಿಷ್ಟು ನಮ್ಮ ಗದ್ದೆಗೆ ಬೇಕಾದ ಪೊಟಾಷು ಆ ಥರದ ಗೊಬ್ಬರಗಳು ಅದರ ಪಕ್ಷಿಯ ಪಿಕ್ಕೆಯಿಂದ ಸಿಗೋದು. ಅದರಿಂದ ಭೂಮಿ ತನಗೆ ತಾನೇ ಫಲವತ್ತಾಗ್ತಿತ್ತು, ತನಗೆ ತಾನೇ ತನ್ನ ರೋಗ ಗುಣ ಮಾಡ್ಕೋತಿತ್ತು ಅಂತ. ಈಗ ನಾವೇನ್ ಮಾಡಿದೀವಿ, ಎಲ್ಲೂ ಮರಗಳನ್ನೇ ಬಿಟ್ಟಿದ್ವಲ್ಲಪ್ಪ, ಮರ ಕಡಿಯೋದ್ ಗೊತ್ತೇ ಹೊರತು ನಮ್ಗೆ ಮರ ಬೆಳೆಸೋದ್ ಗೊತ್ತಿಲ್ಲ. ಎಲ್ಲ ಪಕ್ಷಿಗಳೆಲ್ಲ ಬಂದ್ಬಿಟ್ಟು ಎಲೆಕ್ಟ್ರಿಕ್ ವೈರ್ ಮೇಲೆ ಕುತ್ಕೋತವೆ. ಈಗ ನೋಡಪ್ಪ ನಮ್ಮೂರ್ನೇ ನೋಡು, ಯಮಣ ರಜಣ ಗೊತ್ತಲ್ಲ, ಕಮಲವ ನಿಂಗು ಗೊತ್ತಲ್ಲವ. ಈಗ ಎಲ್ಲರೂ ಮನೆ ಕಟ್ಟಿಸ್ಬೇಕು, ಮನೆ ಕಟ್ಟಿಸ್ಬೇಕು. ಚಂದ್ರಣ್ಣ ಮನೆ ಅಂದ್ಕೂಡ್ಲೆ ನೆನಪಾಯ್ತು, ಹೇಳಪ್ಪ. ಅವಾಗೆಲ್ಲ ಹಂಚಿನ ಮನೆ ಇತ್ತು, ಸಣ್ಣ ಸಂದಿಲೆಲ್ಲ ಗೂಡಿದ್ದು, ಗುಬ್ಬಚ್ಚಿಗಳು ಎಷ್ಟು ಗೂಡು ಕಟ್ಕೊಂಡಿದ್ದು, ಎಲ್ಲ ತೆಗೆದ್ಬಿಟ್ಟು RCC ಮನೆ ಮಾಡ್ಕೊಬಿಟ್ಟಿವಿ. ಈಗ ಒಂದಾರು ಗುಬ್ಬಚ್ಚಿ ಇದ್ದ ನೀನು ಚಿಲಿಪಿಲಿ ಚಿಲಿಪಿಲಿ ಚಿಲಿಪಿಲಿ ಅಂತಿದ್ವಲ್ಲ, ಅದೇನ ಪದ ಹಾಕವ್ರಕವ ಅದ್ಯಾವ, ಎಲ್ಲಿ ಓದವೋ ಕಣ್ಣಿಗೆ ಕಾಣದಾದವೋ, ಅದ್ಯಾವ್ದೋ ಆಡದಲ್ವ. ನಮ್ಮ ಮೈಕ್ಳು ಆಡ್ತಾ ಇರ್ತವೆ ಹಂಗೆ, ಒಂದ್ ಬಿಡು ಮತ್ ನೋಡವ ಸುಮ್ಮನೆ ಮುಂದಕ್ಕೆ. ಎಲ್ಲಿ ಓದವೋ ಕಣ್ಣಿಗೆ ಕಾಣದಾದವೋ, ಈ ಗಿಡ ಮರ ಬಳ್ಳಿ ಪ್ರಾಣಿ ಪಕ್ಷಿ ಓತಿ ಖ್ಯಾತ, ಎಲ್ಲಿ ಓದವೋ ಕಣ್ಣಿಗೆ ಕಾಣದಾದವೋ. ಅಯ್ಯೋ ಎಲ್ಲಿ ಇತ್ಲಿ ಇದ್ರು ತಾನೆ ಇರೋದು, ಕಮಲಕ್ಕನ್ ಇತ್ಲಲ್ಲಿ ಇದ್ದಾವೇನೋ ಒಂದ್ ಎರಡು ಇದ್ರೆ, ಇತ್ಲ ಮೇಲೆ ಓಡಾಡ್ತಿದ್ದವು ಅಲ್ಲಿ ಇಲ್ಲಿ ಮೊದ್ಲಷ್ಟಿಲ್ಲ. ಜೊತೆಗೆ ಇನ್ನೊಂದ್ ಇರೋದಲ್ಲ ಚಂದ್ರಣ್ಣ, ಏನಪ್ಪ ಅದು ಗಳಕ್ ಕೊನಸಲ್ಲಿ ಬಣ್ಣ ಬದಲಿಸ್ತಿತ್ತು ನೋಡು. ಅಂಟೆ ಇಲ್ಲ ಕಣವ, ಅದು ಸ್ವಲ್ಪ ದೊಡ್ಡದು ಅಂಟೆ ಗುದ್ದಕ್ಕಿಂತ. ಗೋಸುಂಬೆಯಕ್ಕೂ ಬಳಸ್ತಾರಕಪ್ಪ, ಗಳಕ್ ಒಂದ್ಸಲ ಬಣ್ಣ ಬದಲಿಸ್ತಿದೆ ಅನ್ಕೊಂಡು ಗೋಸುಂಬೆ ನಮ್ಮ ಅಂತ ಅಲ್ವಾ. ಈಗ ಹೇಳದ್ ಇನ್ನೊಂದ್ಸಲ ಚೇಂಜ್ ಮಾಡ್ಬಿಡ್ತಾನಲ್ಲ ಅದಕ್ಕೆ. ಅದಕ್ಕೆ ಅದಕ್ಕೆ ಈ ಹೇಳದ್ ಮಾತ ಚೇಂಜ್ ಮಾಡಬಾರ್ದು, ಈಗ ನುಡಿದಂತೆ ನಡೆಯಬೇಕು. ಆಯ್ತು ಇವೆಲ್ಲ ಈಗ ಹೋಗಿರೋ ವಾಪಸ್ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಈಗ? ಅದು ಈಗ ನೀನು ಗಿಡಗಳು ಹೇಳ್ದೆ, ಮರಗಳ ಹೇಳ್ದೆ ಕಣಪ್ಪ, ಎಲ್ಲ ಏನ್ ಸರ್ವನಾಶ ಆಗಿಲ್ಲ. ಮನ ಹೇಳ್ದೆ ಅಲ್ಲಪ್ಪ, ಈಗ ನಮ್ಮ ಹಳ್ಳಿಲೇ ನೋಡಪ್ಪ, ಈಗ ಅಂಚಿನ ಮನೆ ಇರೋರು RCC ಮನೆ ಕಟ್ಕೋಬೇಕು ಅಂತಾರೆ, ತಪ್ಪಲ್ಲ. ಇಲ್ಲಪ್ಪ ಚೆನ್ನಾಗಿರಕ್ ಒಂದ್ ಮನೆ ಬೇಕಲ್ವಪ್ಪ ಅಚ್ಚುಕಟ್ಟಾಗಿರಕ. ಈಗ ಏನು ಈಗ ಬಾಗಿಲು ಮಾಡಿಸ್ಬೇಕು, ತರ್ಕೊಂಬರ್ಲ ಕಿಟಕಿ ಮಾಡಿಸ್ಕೊಂಬ ತರ್ಕೊಂಬರ್ಲ, ಕುಯ್ದು ಹಾಕ್ಲ, ಮರ ಇಲ್ವಾ ಅದನ್ನ ಹಾಕ್ಲ ಅಂತ. ಹಿಂಗೆ ನಮ್ಮ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮರಗಳನ್ನ ನಾವು ಕಟ್ ಮಾಡ್ತಾ ಬರ್ತಾ ಇದೀವಿ. ಒಂದ್ ಊರ್ಗ ಹೋಗಿದ್ದಕ್ಕ ಚಂದ್ರಣ್ಣ, ಸ್ವಲ್ಪ ದೂರದಲ್ಲ ಅವ್ರೆ ನಮ್ಮ ಸ್ನೇಹಿತರು, ಅವ್ರ ಊರ್ಲಿ ಹೆಂಗ್ ಮಾಡ್ಕೊಂಡವ್ರೆ ಅಂದ್ರೆ, ಈ ಹಳೆ ಮನೆ ಹೆಂಗಿತ್ತು ಅದೇ ತರಕ್ಕೆ RCC ಮಾಡ್ಕೊಂಡವ್ರೆ. ಹಂಚಿ ಹಂಗೆ ಕೌಂಚ್ಕೊಂಡು ಮಾಡ್ಕೊತಿದ್ವ, ಹಂಗೆ ಮಾಡ್ಕೊಂಡವ್ರೆ. ಎಲ್ಲೆಲ್ಲಿ ಗುಬ್ಬಚ್ಚಿಗಳು ಕೂತ್ಕೋತಿದ್ವೋ ಅಲ್ಲೆಲ್ಲಿ ಗೂಡುಗಳು ಮಾಡಿಟ್ಟವ್ರೆ. ಈಗ್ಲೂ ಅಲ್ಲಿ ಗುಬ್ಬಚ್ಚಿಗಳವೆ, ಅವರು ಕಾಳು ನೀರು ಎಲ್ಲಾನು ಇಟ್ಟಿರ್ತಾರೆ ಅಲ್ಲಲ್ಲಿ. ಈಗ ಅದೆಲ್ಲ ಒಂಥರ ಈ ಎಂತದಪ್ಪ ಅದು ಪಾರಂಪರಿಕ ಕಟ್ಟಡಗಳು ಅನ್ನೋ ತರಕ್ಕೆ ಅಂದ್ರೆ, ಅವುಗಳ ಸೌಂದರ್ಯ ಹಳೇದೇ, ಅದು ಕೆಲವರಿಗೆ ಅವರವ್ರ ಅಭಿರುಚಿ ಅಂದ್ರೆ ಅದೇ ಹಳೆ ಅಭಿರುಚಿ. ನನಗೂ ಒಂದೊಂದು ಆಸೆ ಅದೇ, ನಮ್ ತಾತನ ಕಾಲದಲ್ಲಿ 16 ಕಂಬದ ಮನೆ ಐತನ್ ತುಟ್ಟಿ ಮನೆ, ಈಗ ಎಲ್ಲ ಏನ್ ಸಣ್ಣಕ್ಕೆ ಮಾಡ್ಬಿಟ್ಟವ್ರ ಎರಡ ಭಾಗ ಮಾಡ್ಕೊಂಡು, ಆದ್ರೆ ಆಸೆ ಏನ್ ಮಾಡೋದಪ್ಪ ಅಷ್ಟ ಕಟ್ಟಬೇಕು. ಆ ಮರನೂ ಇಲ್ವಲ್ಲ, ಆ ಮರನೂ ಇಲ್ವಲ್ಲ. ಹಾ, ಕಮಲಕ್ಕ ಮದುವೆ ಮಾಡ್ಕೊಂಡು ಇಲ್ಲಿ ಬಂದವಳು ಅಷ್ಟೇ, ಅವ್ರ ಅಪ್ಪ ಅವ್ರ ಮನೆ ಹಂಗೇ ಅದೇ. ಆಗ ಅಷ್ಟು ದೊಡ್ಡ ಮನೆ ಕಟ್ತಿದ್ರು, ಪೂರ್ತಿ ಮರ ಮುಟ್ಟಿ ಅಲ್ವಪ್ಪ ಮರದೆ. ಆದ್ರೂ ಮರದ ಕೊರತೆ ಬರ್ತಿರ್ಲಿಲ್ಲ. ಯಾಕೆ ಹೇಳು, ನಮ್ಮ ಹಿರಿಕರು ಒಂದು ಮರ ಕಡಿದ್ರೆ 4 ಮರ ನೆಡ್ತಿದ್ರು, ಅವ್ರವ್ರ ಜಮೀನಲ್ಲೇ ನೆಡ್ತಿದ್ರು, ಏನ್ ಹೊರಗಡೆಯಿಂದ ತರ್ತಿರ್ಲಿಲ್ಲ. ಈಗೇನು ಮರ ಬೇಕು ಅಂತ ಅಂದ್ರೆ ಹೋಗೋ, ಅದೇ ಮರ ಮರ ವ್ಯಾಪಾರಿಗಳ ತಕ್ಕ ಹೋಗೋ. ಅವ್ರೆಲ್ಲಿಂದ ತಂದರು, ಅವರು ಈ ಅರಣ್ಯ ಪ್ರದೇಶಕ್ಕೆ ಹೋಗಿ ಒಂದು ಇಷ್ಟು 4 ಮಾಡ್ತಿದ್ರು, ಈಗ 4 ಇಷ್ಟು 0 ಆಗ್ಬಿಟ್ಟದೆ. ಹೌದು ಅಲ್ಲ, ಈ ಮರದ ವ್ಯಾಪಾರಿಗಳು ಏನ್ ಮಾಡ್ತಾರೆ ರಜಣ, ಅವರು ಈ ಅರಣ್ಯ ಪ್ರದೇಶದಲ್ಲಿ ತಾವು ಸ್ವಾಭಾವಿಕವಾಗಿ ಬಿದ್ದಂತ ಮರಗಳನ್ನ ಹರಾಜ್ ಆಗ್ತಾರಲ್ಲ ಅರಣ್ಯ ಇಲಾಖೆಯವರು, ಅಲ್ಲಿಂದ ಹೋಗಿ ತಗೊಂಡ್ ಬರ್ತಾರೆ ನಗರ ಪ್ರದೇಶಕ್ಕೆ ಮಾರ್ತಾರೆ. ಆಯ್ತಾ, ಆದ್ರೆ ನಾವು ಈ ತರದ್ರಲ್ಲಿ ಇನ್ನು ಮುಂದೆ ಈ ಕಬ್ಬಿಣದಲ್ಲಿ ಕಟ್ತಾ ಇದೀವಿ, ಎಲ್ಲ ಕಟ್ತೀವಿ, ಭೂಮಿಯಿಂದ ಅಗಿತಾ ಇದೀವಿ, ಎದುರು ತೆಗಿತಾ ಇದೀವಿ, ಎಲ್ಲ ಮಾಡ್ತಾ ಇದೀವಿ, ಮರುಬಳಕೆ ಮಾಡ್ತಾ ಇದೀವಿ ಕಬ್ಬಿಣನ, ಇದೆಲ್ಲ ಎಷ್ಟು ದಿನ ತನಕನಪ್ಪ. ಆದ್ರೂ ನೈಸರ್ಗಿಕವಾಗಿ ಸ್ವಾಭಾವಿಕವಾಗಿ ನಾವು ಮನೆ ಕಟ್ಕೋಬೇಕು ಅಂದ್ರೆ ಮರ ಬೇಕು, ಮಣ್ಣು ಬೇಕು. ಅಲ್ಲ, ಎಷ್ಟು ಬೇಕು ಅಷ್ಟು ತಗೋಬೇಕಯ್ಯ. ಆಯ್ತಾ, ನೀ ಹೇಳ್ದೆ ಒಂದು ಒಳ್ಳೆ ಮಾತು ಹೇಳ್ದೆ, ಒಂದು ಮರ ಕಡಿದ್ರೆ 4-5 ನೆಡ್ತಿದ್ರು ಗಿಡವ, ಅದು ಇನ್ನೊಂದು ಸ್ವಲ್ಪ ವರ್ಷಕ್ಕೆ ತಲೆ ಮರಗ ಸಿಗ್ತಿತ್ತು. ಈಗ ಭೂಮಿಯಿಂದ ಅಗದು ಕಬ್ಬಿಣದ್ರು ತಗಿತಾ ಇದ್ರು, ಮತ್ತೆ ಚಿನ್ನದ್ರು ತಗಿತಾ ಇದ್ರು, ಏನೆಲ್ಲ ಆಯ್ತಾ ಇದೆ ಭೂಮಿ, ಈಗ ಹೋಗ್ತಾ ಇದೆ, ಅಲ್ಲಲ್ಲಲ್ಲಿ ಭೂಕಂಪ ಆಗ್ತಾ ಇದೆ. ಯಾಕೆ ನಮ್ ಸ್ವಾರ್ಥದಿಂದ ಹೋಗಿ ನೀನು ಬೆಳಿಗ್ಗೆ ಎದ್ದಬ, ನೀನು ತೆವರಿ ನೋಡ್ಕೊಂಬಾ, ಗದ್ದೆ ತೆವರಿ ಹುಲ್ ಬೆಳ್ಕೊಂಡು ನಿಂತೈತೆ. ನಿಮ್ ತೋಟ ಅದಲ್ಲ, ತೆಂಗಿನ ಮರ ಅಡಕೆ ಗಿಡ ಎಲ್ಲಾನು ಹಾಕಿದೆ, ಒಂದಷ್ಟು ಬಾಳೆಗೊನೆನು ನೆಟ್ಟಿದೆ, ಬಾಳೆ ಗಿಡನು. ಈ ನಿಮ್ ತೋಟ ಅದಲ್ಲ ದೊಡ್ಡದಾಗೆ ಅದೇ ವಸಿ, ತೋಟದ ಸುತ್ತ ಈ ತೇಗ ಗಂಧ ಹೊನ್ನೆ ಇವು ಇಂತ ಮರಗಳನ್ನ ನೆಡ್ಬೇಕು. ಸುಬ್ಬಣ್ಣ ಹೇಳ್ಬಿಟ್ಟೋಗನೆ ಆ ಚಂದ್ರಣ್ಣಂಗೋಸಿ ಹೇಳು, ಅದು ಈಗಲ್ದಾರ ಮುಂದಕ್ಕಾರು ಫಲ ಕೊಡ್ತದೆ, ದುಡ್ಡಾಯ್ತದೆ, ಕಾಸಾಯ್ತದೆ, ಅವ್ನ್ಗೆ ಬೇಲಿ ಆದಂಗೂ ಆಯ್ತದೆ ಅಂತೆಲ್ಲ ಹೇಳವನೆ. ಹೋಗಿ ಒಂದ್ ರೌಂಡ್ ಹಾಕ ಬರೋ, ನಡಿ ನಡಿ ಹೋಗಮು. ಗೊತ್ತಾ, ನಾನ್ ಮಾಡಿದ್ ನನ್ ತಲೆಗಿಲ್ಲ ಅಂದ್ಮೇಲೆ ಅದ್ ಯಾಕೆ ಮಾಡವ ಅಂತ ಸೋಮಾರಿ ಕಣ್ಣ. ಅಲ್ಲ, ಈಗ ನಮ್ ಹಿರಿಕರು ಮಾಡಿದಕ್ ತಾನೆ ನಮ್ಗೆ ಅಷ್ಟು ಇಷ್ಟು, ನಾವ್ ಇವಾಗ ಜೀವನ ಮಾಡಕ್ ಆಯ್ತಿರೋದು. ನಾವು ಅದನ್ನೇ ಈಗ ಮಣ್ಣನ್ನ ಆರೋಗ್ಯಕರವಾಗಿ ಮುಂದಿನ ತಲೆಮಾರಿ ಕೊಡ್ಬೇಕು ಅಂತ ನಾವು ಸಾವಯವದ ಕಡೆಗೆ ನಾವೆಲ್ಲ ಮರಳತಾ ಇದೀವಿ. ಅದೇ ತರ ಈ ಮರಗಳ ಹಾಕಿದ್ರೆ ಇನ್ನೊಂದು ಉಪಯೋಗ ಕೇಳ್ತೀನಿ ಕೇಳು. ಒಂದು ಆಲದ ಮರ ಇತ್ತು ಅಂದ್ರೆ 1 ಎಕರೆ 2 ಎಕರೆಗೆ ಆಗೋಷ್ಟು ಎಲೆಗಳು, ಗೊಬ್ಬರಗಳು, ಸಾವಯವ ಗೊಬ್ಬರ, ಎರೆಹುಳು ಎಲ್ಲ ಅದ್ರಲ್ಲಿ ಹುಡ್ತಿತ್ತು. ಈಗ ಎಷ್ಟು ಜಮೀನಲ್ಲಿ ಆಲದ ಮರ ಇದಾವು ಎಲ್ಲ ಕಡೆ, ಸೌದೇನು ಇಲ್ಲ, ಈಗ ಎಲ್ಲ ಗ್ಯಾಸ್ ಆಗದೆ, ಅದರಿಂದ ಮರದ ಅವಶ್ಯಕತೆನೂ ಬೀಳ್ತಿಲ್ಲ ಅಂತ ಹಂಗೆ ಸುಮ್ನೆ ಆಗ್ಬಿಟ್ಟವ್ರು. ಏನಾಗ್ಬಿಟ್ಟದೆ, ಆಲದ ಮರ ತಮ್ಮ ಗದ್ದೆಲೆ ತಮ್ಮ ಹೊಲದಲ್ಲೇ ಬೆಳೆದಿರ್ತದೆ, ಅದನ್ನ ನೋಡೋದಿಲ್ಲ, ಅದನ್ನು ಕಡ್ದಾಕ್. ಮೈಸೂರಿನಲ್ಲಿ ಅದು ಯಾವ್ದೋ ಪಿಕ್ಚರ್ ಅಲ್ಲಿ ತೆಗ್ದವ್ರಕ ಆಲದ ಮರ ನೋಡ್ಕೊಂಬರವ ಅಂತನ್ಬಿಟ್ಟು ಸುಮ್ಮನೆ ಹಿಂಡಿಂಡಾಗಿ ಬಂದು ನೋಡ್ಕೊಂಬೈತಾರೆ ಅಲ್ವಾ. ಇತ್ತಲ ಗಿಡ ಮದ್ದಲ್ಲ ಅಂತಾರಲ್ಲವಾ ಚಂದ್ರಣ್ಣ. ಈ ಮೊನ್ನೆ ಪಟ್ಟಣಕ್ಕೆ ಹೋಗಿದ್ದೆ, ಪಟ್ಟಣದಿಂದ ಇನ್ನೊಂದ್ ಪಟ್ಟಣಕ್ಕೆ ರಸ್ತೆ ಮಾಡ್ತಾವ್ರೆ, ಅದೇನೋ ಒಂದಿದ್ದ 2 ಮಾಡವ್ರ ಕಣಪ್ಪ, ಮತ್ತಿದ್ ಕಟ್ಟೆ ಹಾಕವ್ರೆ, ಅದೇನೋ ಡಬಲ್ ರೋಡ್ ಅಂತಲ್ಲ ಮಾಡವ್ರೆ, ಮಾಡ್ತಾವ್ರೆ ಆಚೂರಿ ಈಚೂರಿ 7 ಸೈಡು ಕಡ್ದಾಕ್ಬಿಟ್ಟವ್ರ ಚಂದ್ರಣ್ಣ ಬುಡಪ್ಪ. ಅದಕ್ಕೆ ರಾಜಣ್ಣ, ಸರ್ಕಾರ ಯಾವ್ದಾರು ಏನಾರು ಅಭಿವೃದ್ಧಿ ಕಾಮಗಾರಿಗಳು ಮಾಡ್ಬೇಕು ಅಂದ್ರೆ, ಅಲ್ಲಿ ಏನಾರು ಅಭಿವೃದ್ಧಿ ಕಾರ್ಯಕ್ಕೆ ಹೋಗದಾಗ ಮರ ಏನೋ ತೆಗಿಬೇಕು ಅಂತ ಹೇಳಿದ್ರೆ, ಅಲ್ಲಿ ಅದು ನಿಯಮಾವಳಿ ಇದೆ, ಅರಣ್ಯ ಇಲಾಖೆಯವ್ರದ್ದು ಒಂದು ಅವರಿಂದ ಅನುಮತಿ ಪಡಿಬೇಕು. ಈ ಮರವನ್ನ ಕಡಿದ್ರೆ ಅದ್ರ ಮಗ್ಲಲ್ಲಿ ನೀವು ಎಷ್ಟು ಮರ ಏಳಿಸ್ತೀರಿ ಹೊಸ್ದಾಗಿ ಅನ್ನೋದನ್ನ, ಯಾರು ಅಭಿವೃದ್ಧಿ ಮಾಡೋದಕ್ಕೆ ಕಾಮಗಾರಿ ಕೈಗೊಳ್ತಾರಲ್ಲ ಅವ್ರದ್ದು ಹೊಣೆ ಅವ್ರದ್ದೇನೆ, ಅದು ಸಾಮಾಜಿಕ ಹೊಣೆಗಾರಿಕೆ ಅಂತ ಅನ್ನೋದನ್ನ. ಅರಣ್ಯ ನಾಶ ಆಗ್ಬಾರ್ದು ಅನ್ನೋದಕ್ಕೆ ದೊಡ್ಡ ನಿಯಮನೇ ಇದೆ. ಆಯ್ತಾ, ಈಗ ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಜಮೀನುಗಳಲ್ಲಿ ಸಾಮಾಜಿಕ ಅರಣ್ಯವನ್ನ ಹೇಗ್ ಮಾಡ್ಬೇಕು ಅನ್ನೋದು. ಬರೀ ಅದ್ರ ಉಪಯೋಗ ನೆನ್ಕೊಂಡು ಹಳೇದ್ ನೆನ್ಕೊಂಡೇ ಇದ್ರೆ ಮುಂದೆ ಏನ್ ಮಾಡ್ಬೇಕು ಅನ್ನೋದೇ ಯಾರು ಬಾಯಿನ ಬಿಡ್ತಾವಲ್ಲಪ್ಪ. ಈಗ ಚಂದ್ರನ ನೋಡಿಲ್ವಾ ನೋಡಿಲ್ವಾ ಅಂತಂದ್ರೆ ಅಲ್ಲಿ ಹೋಗ್ಬಿಟ್ಟು ಅದ್ ಯಾರೋ ಒಂದೆರಡು ಇದನ್ನ ಅದೆಲ್ಲೋ ಫಂಕ್ಷನ್ ಹೋಗಿದ್ನಲ್ಲ ಚಂದ್ರಣ, ಯಾರೋ ಮದುವೆಗೆ ಹೋದಾಗ ಎಲ್ಲ ಮರಗಳು ಬೆಳೆಸಿ ಅಂದ್ಬಿಟ್ಟು ಒಂದೆರಡು ಸಸಿ ಕೊಟ್ರಂತೆ ಆಯ್ತಾ. ಅದ್ ಕೊಟ್ಟಿದ್ದ ನನಗೆ ರಾಜಣ್ಣ ಕೊಟ್ಟಿದ್ದ, ಕೊಡು ಕೊಡು ನಮ್ ಜಮೀನ್ಗೆ ಹಾಕ್ತೀನಿ ಅಂದ್ಬಿಟ್ಟು ಕಿತ್ಕೊಂಡು ಹೋಗ್ಬಿಟ್ಟ ಆ ನಾಲ್ಕು ನೆಟ್ಟಿರೋದಕ್ಕೆ ನಾನು ನೆಟ್ಟಿಲ್ವಾ ನೋಡಿಲ್ವಾ ನೋಡಿಲ್ವಾ ಅಂತ ಹೇಳ್ತಾ ಇರೋದು. ಅದು ಮುಂದೊಂದ್ ದಿನಕ್ಕೆ ಮರ ಇದ್ದ ಬಿಡ ಆಯ್ತಾಯ್ತಾರ ಎಷ್ಟಡಿ ಅಂತರಕ್ಕೆ ನೆಟ್ಟಿದ್ಯಾ? ಅಯ್ಯೋ ಒಂದ್ ನಾಲ್ಕು ನಾಲ್ಕು ಅಡಿ ಅಂತರ ನೆಟ್ಟಿ ಅಲ್ಲೇ ಗೊತ್ತಾಯ್ತಲ್ಲ ಬಿಡೋಣ. ಇನ್ನೆಷ್ಟಡಿ ಆರಂಭಿಸ್ತ? ಅಯ್ಯೋ 20 ಅಡಿ ಆದ್ರೂ ಬಿಡ್ಬೇಕು ಕಣ್ಣ. ಬೆಳಿಲಿಕ್ಕವ ಬೆಳೆದ್ರೆ ಬೇರೆ ಕಡೆ ಹಾಕ್ತೀನಿ. ಅಲ್ಲ ನೀನ್ ಒಳ್ಳೇ ರಾಜಣ ಅನ್ನೋದು ಇಲ್ಲೇ ಗೊತ್ತಾಗೋ ಸಸಿ ಮಡಿ ಮಾಡ್ಕತ್ತವನು. ಈಗ ಅದಿರ್ಲಿ, ಈಗ ನಮ್ಮ ಏಮಣ್ಣ ಮಾತಾಡ್ತಾ ಒಂದು ಒಳ್ಳೆ ಮಾತಾಡ್ದ ಈಗ ಸಾಮಾಜಿಕ ಹೊಣೆಗಾರಿಕೆ ಅಂತ ಬಹಳ ಒಳ್ಳೆ ಮಾತು ಅದು. ಈಗ ನೋಡಪ್ಪ ಸರ್ಕಾರದ ವಿಷಯ ಬಿಟ್ಬಿಡಮ್ಮ, ಇನ್ನು ನಮ್ ನಮ್ಮ ಊರಲ್ಲಿ ನಾವು ಏನೇನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡಮು. ಈಗ ವಿಷಯ ಹೇಳ್ತೀನಿ ಕೇಳು ಚಂದ್ರಣ್ಣ. ನಮ್ಮ ಸ್ನೇಹಿತರೊಬ್ರು ಊರಿಗೆ ಹೋಗಿದ್ದೆ, ಅವ್ರ ಊರ್ಲಿ ಬೇವಿನ ಮರಗಳೇ ಇಲ್ಲ. ಅದೇನೋ ಔಷಧಿಗೆ ಬೇಕಂತೆ ಬೇವಿನ ಸೊಪ್ಪು, ಬೇವಿನ ಸೊಪ್ಪು ಇಲ್ಲ. ಫೋನ್ ಮಾಡಿ ಹೇಳಿದ್ರು, ನಾನು ಯಾವ್ದೋ ಫಂಕ್ಷನ್ ಇತ್ತು ಹಂಗೆ ಹೋಯ್ತಾ ಐಚೂರಿಂದ ಒಂದಷ್ಟು ಬೇವಿನ ಸೊಪ್ಪು ಬೇವಿಂದು ಒಂದೆರಡು ಕಡ್ಡಿಗಳು ಎಲ್ಲಾನು ತಗೊಂಡೋಗಿ ಕೊಟ್ಬಿಟ್ಟು ಬಂದೆ. ಅಯ್ಯಪ್ಪ ಏನೋ ನೀನು ಬಸ್ಸಲ್ಲಿ ಹೋದ್ಯಾ? ಹೋಗ್ತಾ ತಗೊಂಡೋಗಿದ್ದೆ ನಾನು ಯಾವ್ದಕ್ಕೆ ಔಷಧಿಗೆ ಬೇಕು ಅಂದ್ರು ಅವ್ರ ಊರ್ಲಿ ಸುತ್ತಮುತ್ತ ಹಳ್ಳಿಲಿ ಎಲ್ಲೂ ಇಲ್ವ ಅಂತ ಲೆಕ್ಕ. ಅಲ್ಲ ಪರಿಸ್ಥಿತಿ ಹಂಗ ಆಗೈತೆ. ಆಗ ಮರಗಳು ಹೆಂಗ್ ಬೆಳೆಯಬು ಅಂದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ಬೇವನ ಹಣ್ಣು ತಿನ್ನೋದ, ಯಾವ್ದೋ ಪಕ್ಷಿಗಳು ಬಂದು ಇನ್ನೊಂದು ಕಡೆ ಲೀಕಿ ಆದಾಗ ಅದೇ ಸ್ವಾಭಾವಿಕವಾಗಿ ಬೆಳೀತಾ ಇತ್ತು. ಬೆಳೆದನ್ನ ಬೇವನ್ ಮರ ಉಡ್ತಾ ಇದೆ ಕನ್ನಲ್ಲ, ಅದು ಉಳ್ಬೇಡಿ ಅಂತ ಹೇಳೋರು, ಅದೇನು ಅಕ್ತೆ ಮಾಡಬೇಡಿ ಒಸಿ ಬೆಳೆದ್ಬಿಡ್ಲಿ ಅಂತ ಹೇಳೋರು. ಈಗ ಹಂಗ್ಲ ಅದು ಚಿಗುರು ಕಾಣ್ತಿದ್ದಂಗೆ ಕಿತಾಕ್ಬಿಡು ಕಿತಾಕ್ಬಿಡು ಬೆಳೆದ್ಬಿಟ್ಟ ಆಮೇಲೆ ನಮ್ಗೆ ಇದೆಲ್ಲ ತರಕಾರಿ ಬೆಳೆಯಕ್ ಆಗ್ದಂಗೆ ಅನ್ನೋ ತರಕ್ಕೆ ತೆಗ್ದಾಕ್ಬಿಡ್ತೀವಿ. ಆದ್ರೆ ಏನು ಅಂತಂದ್ರೆ ಅದೊಂದು ಇದ್ಬಿಟ್ರೆ ಆ ಜಾಗಕ್ಕೆ ನಮ್ಗೆ ನಷ್ಟ ಆದಂಗೆ ಆಯ್ತದೆ ಅಂತ. ಅದೇ ಬೇವು ಮುಂದೊಂದ್ ದಿನಕ್ಕೆ ನಮ್ಗೆ ಲಾಭ ಆಯ್ತದೆ ಅಂತ ಗೊತ್ತೇ ಇಲ್ಲ ನೋಡು. ಅಲ್ಲ ಅದನ್ನೇ ಇಲ್ಲ, ಬೇವು ಒಂದೇ ಅಲ್ಲ, ಅದನ್ನ ನಾವು ಕ್ರಮಬದ್ಧವಾಗಿ ಅರಣ್ಯೀಕರಣವನ್ನ ನಮ್ಮ ಜಮೀನಲ್ಲಿ ನಮ್ಮ ಬೆಳೆ ಏನು ಹಾಳು ಮಾಡ್ಕೊಳ್ಳೋದು ಬೇಡ. ನಾವು ನಮ್ಮ ಬೆಳೆ ಪಾಡಿಗೆ ನಮ್ಮ ಬೆಳೆ ಇರ್ತದೆ, ನಾವು ತರಕಾರಿ ಬೆಳಿತೀವ, ತೆಂಗು ಬೆಳಿತೀವ, ಅಡಿಕೆ ಬೆಳಿತೀವ, ಅದ್ರ ಪಾಡಿಗೆ ಅದು ವಾಣಿಜ್ಯ ಬೆಳೆ ನಮಗೆ ದಿನಚರಿ ಆಗೋದು ಬರ್ತಿರ್ತದೆ. ಅದ್ರ ಮಧ್ಯದಲ್ಲಿ ಒಂದು ಎಕರೆ ಜಮೀನಲ್ಲಿ ಅಲ್ಲೊಂದು ಒಂದು ಎರಡು ಹಲ್ಲು ಸಾಕು, ಅಲ್ಲಿ ಬೆಳೀತದೆ ಅನ್ಕಪ್ಪ. ಬೆಳೆದಾಗ ಅದ್ರಲ್ಲಿ ಏನೋ ಒಂದಷ್ಟು ಒಂದು ನೂರು ಹಣ್ಣು ಕೊಟ್ಟದ ಜಾಸ್ತಿನೇ ಕೊಡ್ತದೆ ಆಯ್ತಾ. ಅದ್ರಲ್ಲಿ ಒಂದು ಎರಡು ಮರ ಅದು ನಮಗೆ ಆ ಟೈಮ್ಗೆ ಆಯ್ತದೆ. ಒಂದು ನಾಲ್ಕು ಮಾವಿನ ಮರ ಹಾಕು, ಆ ಜಾಗ ನೋಡಿ ನೋಡಾಕು. ಈಗ ಹಂಗೇ ಈಗ ನೋಡಪ್ಪ, ಈಗ ಅರಣ್ಯೀಕರಣದ ಬಗ್ಗೆ ಬದುಗಳ ಮೇಲೆ ಹೆಬ್ಬೇವು ಬೆಳಿಬಹುದು ಹೇಳ್ತದೆ. ಹೆಬ್ಬೇವು ಶ್ರೀಗಂಧನು ಬೆಳಿಬಹುದು ಬೆಳಿಬಹುದು ಕಣ್ಣಣ್ಣ. ನೀ ಬೆಳೆಯವ ಹೇಳ್ತಾರದ ಏಮಣ್ಣ ಬೆಳೆಯೋದ್ ಯಾವಾಗ ಅಂತ. ಅಲ್ಲ ಈಗ ಹಾಕುತ್ತಾನೆ ಬೆಳೆಯೋದು ಅಲ್ಲ ಶ್ರೀಗಂಧ ಬೆಳಿಬಹುದು ಲಾಭ ಕೊಡ್ತದೆ ಅಂತ ಚಂದ್ರಣ್ಣದಿದು ಅದ್ರಲ್ಲಿ ಬೆಳಿಬಹುದು. ಈಗ ಕಾವಲ್ ಕಾಯದಲ್ಲ ಬೆಳೆಯೋದಕ್ಕೂ ಕೂಡ ಕೆಲವೊಂದು ನಿಬಂಧನೆಗಳಿದ್ದು ಮುಂಚೆ. ಈಗ ಅದನ್ನ ಸಾಮಾಜಿಕವಾಗಿ ನೀವೆಲ್ಲ ನಿಮ್ ನಿಮ್ ಬೆಳೆಗಳಲ್ಲಿ ಬೆಳಿಬಹುದು ಅಂದ್ಬಿಟ್ಟು ಅರಣ್ಯ ಇಲಾಖೆ ಅದನ್ನ ಸ್ವಲ್ಪ ಸರಳೀಕರಣ ಮಾಡಿ ನಿಯಮಗಳನ್ನು ಕೊಟ್ಟಿದೆ, ಕೆಲವು ನಿಬಂಧನೆಗಳಿದೆ ಆಯ್ತಾ. ಆಮೇಲೆ ನೀನು ಅಲ್ಲಿ ಗುತ್ತಿಗೆ ಮಾಡ್ಕೊಂಡಿದ್ಯಲ್ಲಪ್ಪ ಜಮೀನು ಅಲ್ಲೆಲ್ಲ ಹಾಕಂಗಿಲ್ಲ ಕಣಪ್ಪ. ಶ್ರೀಗಂಧ ಹಾಕರೆ ಇನ್ನೊಂದೈತೆ ಹೇಳ್ತೀನಿ ಕೇಳು. ಸುತ್ತಮುತ್ತ ಗಿಡ ಚೆನ್ನಾಗ್ ಬರಲ್ಲ, ಅದ್ ಗೊತ್ತಾ ನಿಂಗೆ? ಯಾವ್ದೋ ಒಂದ್ ಗಿಡ ಎತ್ತರಕ್ಕೆ ಬೆಳ್ಕೊಂಡಿರ್ತದೆ, ನೀ ಶ್ರೀಗಂಧ ಹಾಕ್ತೀಯ ಅದೊಂದು ನಿನ್ ಹೆಗ್ಲು ತನಕ ಬತ್ತದೆ ಅಂತ ತಿಳ್ಕೊ. ಅಷ್ಟೊತ್ತಿಗೆ ಆ ಗಿಡ ಒಣಗಕ್ ಶುರು ಆಯ್ತದೆ. ಯಾಕಂದ್ರೆ ಇದ್ ಎಲ್ಲ ಪೋಷಕಾಂಶ ತಾನೇ ಹೇಳ್ಕೊಂಡ್ಬಿಡುತ್ತೆ. ಅದಕ್ಕೆ ಕಮಲಕ್ಕ ಏನಂದ್ರೆ ನನಗೆ ಇನ್ನೂ ಏನು ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ. ಈಗ ಹೋಗವ ನಾವು ಎಲ್ಲ ಒಂದಿನ ಹೋಗಿ ಅರಣ್ಯ ಇಲಾಖೆಯಲ್ಲಿ ಎಲ್ಲ ಏನೇನು ಯೋಜನೆ ಇದೆ ಕೇಳವ. ಅದು ಶ್ರೀಗಂಧ ಬೆಳಿಬೇಕಾದ್ರೆ ಅದಕ್ಕೆ ಒಂದೇ ಗಿಡ ಇರೋ ಕಡೆ ಬೆಳೆಯಲ್ಲ, ಸುತ್ತಮುತ್ತ ಈ ಸರ್ವೆ ಮರ, ಈ ಹೊಂಗೆ ಮರ, ಈ ಬೇವು, ಬೇರೆ ಬೇರೆ ಆಧಾರ ಗಿಡ ಮರಗಳು ಇರ್ಬೇಕಂತೆ. ಆಧಾರ ಮರಗಳಿದ್ರೆ ಅಲ್ಲಿ ಪೋಷಕಾಂಶನ ಹಿಡ್ಕೊಂಡು ಇದು ಬೆಳೆಯುತ್ತೆ. ಅಲ್ಲಕಯ್ಯ ಇದು ಸರಿ, ಈಗ ಮಾತಾಡ್ತಾ ಮಾತಾಡ್ತಾ ಅದೇನಪ್ಪ ಈ ಬೆಂಕಿ ಕೆಟ್ಟೋಯ್ತಲ್ಲ. ಬೆಂಕಿ ಕೆಟ್ಟೋದ್ರು ನಿಂಗೆ ಗೊತ್ತಾಗಿಲ್ಲ, ಅದು ಚಳಿ ಚಳಿ ಕಡಿಮೆ ಆಯ್ತು ಅಂತ. ರಾಜಣ್ಣ ಇನ್ನೊಂದು ಪಿಂಡಿಯ ಅನ್ನೆಲ್ಲ ನಾವು ಇಸ್ಕೊಲ್ಗೆ ಹೋಯ್ತಿರ್ಬೇಕಾರೆ ದಾರಿ ಉದ್ದಕ್ಕೂ ಹೆಂಗೆ ನೇರಳೆ ಹಣ್ಣು ಕಿತ್ಕೊಂಡು ತಿನ್ಕೊಂಡು ಹೋಯ್ತಿದ್ದು ಮರಗಳೇ ಇಲ್ವಲ್ಲ ಚಂದ್ರಣ್ಣ, ಈಗ ಕೇಜಿಗೆ ಅದು ಎಷ್ಟು ಹೇಳ್ತಾನೆ ಕಣಪ್ಪ, ಈಗ ಪಟ್ಟಣದಾಗ ಕೇಳಿದೆ ಮೊನ್ನೆ. ಅದು ಕೂಡ ಹಿಂಗೆ ನಮ್ಮಂಗೆ ಯಾರೋ ವ್ಯವಸ್ಥಿತವಾಗಿ ಬೆಳೆಸಿರೋಂಥವ್ರು ಮಾರೋರು, ಆಗ ನೇರಳೆ ಅಣ್ಣ ಮಾವನ ಅಣ್ಣ ಕುಂಡ ಕೋಯ್ತಿದ್ವ, ನೇರಳೆ ತಿನ್ಬಿಡ್ಸಪ್ಪ ನಾಲ್ಕೆ ತೋರಿಸು ತೋರಿಸು ಅಂದ್ರೆ ಇನ್ನೊಂದ್ ಪಿಂಡಿ ತಂದ್ ಹಾಕು ಅಂತ ಹೇಳ್ತೀವಿ. ಈಗ ಇನ್ನೊಂದ್ ಪಿಂಡಿಯೂ ಬೇಡ ಗಿಂಡಿಯೂ ಬೇಡ, ಎದ್ದು ಮೈ ಕೊಡ್ಕೊಂಡು ಕೆಲಸ ಮಾಡ್ ನಡಿ. ಬೆಳಗ್ಗೆಯಿಂದ ಗೇದ್ ಬಿಟ್ಟು ಈಗ ಬಂದು ಬೀಕೆ ಕಾಯ್ತೀವಿ. ನೀ ಗೇದಿದ್ದ ಅದೇ ಖಾರ ಸಮಯ ತಿಂದಿರೋದು, ಖಾರ ಸಮಯ ತಿಂದಿರೋದು ಊರಲ್ಲೆಲ್ಲ. ನಮ್ ಖಾರ ಸಮಯ ಚಂದ್ರನ ಹೋದ ಖಾರ ಸಮಯ ಚಂದ್ರನ ಇರಪ್ಪ ತಂದಿವ್ನಿ ಕೊಡ್ತೀನಿ ಹೊಸಿಯ ಖಾರ ಸಮಯ ಕುರುಮರಿ ಈಗ ಕೊಟ್ಬಿಟ್ರೆ ಎಲ್ಲ ಎದ್ದು ಹೊಟ್ಟೆ ಏಮಣ್ಣ ಅದೆಲ್ಲ ಮಸಾಲಾ ಕಳೆ ಬೀಜ ತಕೊಂಬಂದು ಮೊದ್ಲು ಅದ್ ನಿಂತಿನ್ನು ಜೇಬಳ ಮಡಿ ಕಣ ನೋಡೋ ಕವರ್ ತೆಗಿಯಕ್ಕಿಲ್ಲ ಆಟ ಕೆಂಪು ಟವಲ್ಲಿ ಹಾಕಿ ಕಟ್ಟಿ ಒಂದ್ ಕಡೆ ಮಡ್ಗವ್ ನೋಡಲ್ಲಿ ಈಗ ಇರ್ಲಿ ಬಿಚ್ಲಿ ಆಮೇಲೆ ಬಿಚ್ಚಾಮು. ಈಗ ಎಲ್ಲಾನು ಕೊಡವ, ಈಗ ಅರಣ್ಯ ಇಲಾಖೆಗೆ ಯಾವತ್ತು ಒಂದ್ ದಿನ ಗುರುತು ಮಾಡ್ಕೊಳ್ಳಿ, ಇವತ್ತೇ ಗುರುತು ಮಾಡ್ಬಿಡವ, ನಾಳೆ ನಾಡ್ದು ಅಂದ್ರೆ ಆಗಕ್ಕಿಲ್ಲ. ಯಾಕೆ ಅಂದ್ರೆ ಈಗ ನಿಂದು ಆ ಪಾಳ್ ಬಿದ್ದೈತಲ್ಲ ಏರಿ ಮೇಲೆ ಜಮೀನು, ಅದು ಬಾರಿ ಸೂಕ್ತ ಬಂದೆ ಶ್ರೀಗಂಧ ಬೆಳೆಯಕ್ಕೆ. ಆಯ್ತಾ ಬಿಡು ಹಾಕಂದ್ ಬಿಡು ಅಲ್ಲ ಬರೀ ನಿಂದ ಇದೇ ಮಾತು ಹಾಕಲ್ಲ. ನಾವೇನಾದ್ರೂ ಮಾಡ್ಬೇಕಷ್ಟೇ, ಅದನ್ನೇ ನನ್ ಕಂಠಂ ಮಾಡ್ಬಿಡ್ತಾ ಇದೆಯಲ್ಲ ನೀನು. ತೋರ್ಸೋಣ ಆಮೇಲೆ ನಾನು ಹೇಳ್ತೀನಿ. ಈಗ ಹಾಕಿದ್ರೆ ತಾನೇ ಬೆಳೆಯೋದು, ಹಾಕಕ್ಕಿಂತ ಮುಂಚೆ ಆಗೋದಿಲ್ಲ ಆಗೋದಿಲ್ಲ. ನೀನು ಖಾರ ಸಮಯ ತಿನ್ಕೊಂಡು ಕೂತಿದ್ರಲ್ಲಿ ಯಾವ ಗಿಡವೂ ಬರ್ದು ಬಿಡು ಅವೆಲ್ಲ ಬುಟಾಕು. ಚಂದ್ರಣ್ಣ ಕಟ್ಕೊಂಡ್ರೆ ಕೆಲಸ ಹಾಕಿಲ್ಲ, ತಂದು ಆಯ್ತು ಅವನ್ಗೆ ನಾವೇ ತಂದು ಅವನ್ ಆರ್ ಟಿ ಸಿ ಎಲ್ಲ ಇಸ್ಕೊಂಡು ಹೋಗಿ ಅವ್ನ ಹೆಸರಲ್ಲಿ ಬಿಟ್ಬಿಡಕ್ಕದ ಜೊತೆ ಕರ್ಕೊಂಡು ಹೋಗಿ ಬಿಡು. ಆಯ್ತು ಅಲ್ಲ ಮಾತಾಡಕ್ ಅವನೇ ಮುಂದೆ ಬಿಡ್ಬೇಕಲ್ಲಪ್ಪ. ಈಗ ಸಾಹೇಬ್ರುಗಳ್ತಾವೆಲ್ಲ ಮಾತಾಡ್ಬೇಕು. ಇಲ್ಲಿ ನಿಮ್ ತರ ಮಾತಾಡ್ಬೇಕು, ಸಾಹೇಬ್ರ ತರ ಹೋದ್ರೆ ಸ್ಟ್ಯಾಂಡರ್ಡ್ ಆಗಿ ಮಾತಾಡ ಇರ್ಲಿ ಬಿಡು ಮಾತಾಡಂ ಬಿಡು. ನಿಮ್ ಪರವಾಗಿ ಮಾತಾಡದ್ನಿ ಯಾರಿಗ ಮಾತಾಡ್ತಾರೆ. ಹಾಕೋ ವೇಷಭೂಷಣ ನೋಡಿದ್ರೆ ಸಾಹೇಬ್ರುಗಳೇ ಎದ್ದಂಗ ಆಗ್ಬಿಡ್ತಾರೆ. ಹಂಗೆ ಒಳ್ಳೆ ಮಡಿಯಾಗ ಪಂಚೆ ಬಿಳಿ ಅಂಗಿ, ಅದ್ರ ಮೇಲೆ ಒಂದು ಟವಲು, ಆಮೇಲೆ ಅದ್ರ ಮೇಲೆ ಒಂದು ಸಾಲು, ಅದ್ರ ಮೇಲೆ ಯಾವಾಗ್ಲೂ ಅದಂತದ ಕೋಟು, ಇವೆಲ್ಲ ಹಾಕೊಂಡು ಹೋಯ್ತಾ ಇದ್ರೆ ಸಾಹೇಬ್ರುಗಳು ಯಾವೋ ಯಾರೋ ದೊಡ್ಡವ್ರು ಬಂದ್ರು ಅಂದ್ಬಿಟ್ಟು ಎದ್ದು ನಿಂತ್ಕೋತಾರೆ. ಆಯ್ತಾ, ಹಂಗೆ ವೇಷಭೂಷಣನು ಮುಖ್ಯ ಇವತ್ತಿನ ಕಾಲದಲ್ಲಿ. ಆದ್ರೆ ಆದ್ರೆ ಅವ್ನ ಮಾತು ಮುಖ್ಯ. ಅವ್ನ್ ಮಾತಾಡಿ ಏನೋ ಅವ್ರನ್ನ ಹತ್ರ ಮಾತಾಡಿ ವಿಷಯ ತಗರಿ, ನಾನು ನೀನು ಹೋಗಿ ನಿಂತ್ಕೊಂಡ್ರೆ ಆಯ್ತು ನಾಳೆಗೆ ಬರೋಗ್ ಬಂದ್ಬಿಡ್ತಾರೆ. ಅದಕ್ಕೆ ಅವನ ಸ್ವಲ್ಪ ಎಲ್ಲ ತಿಳಿದಿರೋದ್ರಿಂದ ಈಗ ನಮ್ ಸಂಘಕ್ಕೆ ಅವನ್ನೇ ಈಗ ಹಿರಿಕ ಮಾಡ್ಕೊಳ್ಳುವ ಸುಬ್ಬಣ್ಣ. ಆಯ್ತು ಬಿಡಪ್ಪ, ನಾನು ಅವಾಗ್ಲೇ ಒಪ್ಕೊಂಡಲ್ಲ ನೀನು ವೇಷಭೂಷಣ ಅಂತಿದ್ದಂಗೆ. ನಾಟಕದ ನೆನಪಾಗೋಯ್ತು ಅಲ್ಲ, ನಾಟಕ ಹಂಗಿರ್ಲಿ ನೀವು ನಾಟಕ ಆಡೋರೇ ನೀವು. ಅಲ್ಲ ನೀವು ನೀನ್ ಖಾರ ಸಮಯ ತಂದ್ಬಿಟ್ಟು ಅವ ಮಸಾಲ ಕಳ್ಳ ಬೀಜ ತಂದ್ಬಿಟ್ಟು ಕೊಟ್ಟನು ಇರು. ನನಗ್ ಬೇಡ ಕಮಲಕ್ಕ ಒಂದ್ ತಕ ಅಂತ ಒಂದ್ ಕೊಟ್ರೆ, ಕಮಲಕ ಚಳಿಗೆ ಒಸಿ ಬಿಸಿ ಬಿಸಿ ಕಾಫಿ ತಂದ್ಕೊಟ್ರೆ ಒಂದ್ ಬಂದಾಗೆಲ್ಲ ಮಾಡ್ಕೊಡ್ತಾಳೆ. ನೋಡು ಯಮ್ಮಣ್ಣ, ನೀವು ವೇಷಭೂಷಣ ಅಂತಿದ್ದಂಗೆ ನಂಗೆ ನೆಪ್ಪ ಆಯ್ತು. ಹಿಂಗೆ ಬತ್ತಿದ್ನಲ್ಲಪ್ಪ ಈ ಪಕ್ಕದ ಬೀದಿಲಿ ಪ್ರಾಕ್ಟೀಸ್ ಮಾಡ್ತಾವ್ರೆ ನಾಟಕ. ನಾನು ಸೇರ್ಕೊಂಡಿದ್ಕಂತ ಹೇಳು. ಯಾವಾಗಪ್ಪ, ಯಾಕೆ ಗೊತ್ತಿಲ್ವಾ ನಿನ್ಗೆ? ಏನ್ ಯಾವ ಪಾತ್ರ ಕೊಟ್ಟಿದ್ದರು? ಭಕ್ತ ಪ್ರಹ್ಲಾದ ನಾಟಕ ದುಶ್ಯಾಸನ ಪಾತ್ರ ಮಾಡಿದ್ವ ನಾನು. ದುಶ್ಯಾಸನ ಭಕ್ತಪ್ಪ, ಇದು ಎಂತದ ಹಿರಣ್ಯ ಕಶ್ಯಪಂದು ನಂದೇ ಯಾವ್ದಯ್ಯ? ನಾನು ದುಶ್ಯಾಸನ ಎಲ್ಲಿ ಬಂದನು ಅಂತ ನನ್ಗ ಇರ್ಲಿ ಬಿಡು, ತಪ್ಪೋಯ್ತದ ಮಾತು. ಪ್ರಾಕ್ಟೀಸ್ ಮಾಡ್ತಿದ್ದಯ್ಯ ಹಿರಣ್ಯ ಕಶ್ಯಪನ ದುಶ್ಯಾಸನ. ಕಮಲಕ್ಕ ಹಂಗಲ್ಲ, ಅವ ಇವನ್ ಕಾಲ ಎಳಿತಾವನೆ ಯಮಣ್ಣ. ಚಂದ್ರನ ಗೊತ್ತಿದ್ದ ಇಲ್ವಾ ಅಂತ ಅಪ್ಪ, ನಾನು ಈ ಪ್ರಾಕ್ಟೀಸ್ ಮಾಡ್ತಿದ್ರಲ್ಲ ನೀನು ಒಂದಿನವೂ ಕಾಣ್ಲಿಲ್ವಲ್ಲ ಅಲ್ಲಿ. ಪದ ಕಲ್ತೀನಿ ಬಿಡನ, ಹೇಳ್ಬಿಡು ನೋಡೋಣ. ಬಿಡು, ಅದ್ ಯಾಕೆ ಬೇಕು? ಅದು ಬಿಡು ಅಂತಂದ್ರೆ ಚಂದ್ರಣ್ಣ, ನೀನು ಇವನು ಇಬ್ರು ನಾಟಕಕ್ಕೆ ಸೇರ್ಕೊತಿದ್ದಾರೆ ಅಂದ್ರೆ ಭಕ್ತ ಪ್ರಹ್ಲಾದ ನಾಟಕದಲ್ಲಿ ದುಶ್ಯಾಸನ ಪಾತ್ರ ಬರ್ತದೆ ಬಿಡು. ನೀನ್ ಬರಸ್ತಿದಾಯ್ ಬಿಡು, ನೀನ್ ಬರಸ್ತಿದಾಯ್ ಬಿಡು. ಈಗ ಈಗ ಭಕ್ತ ಪ್ರಹ್ಲಾದದಲ್ಲಿ ಎರಡ್ ಪಾತ್ರ ಖಾಲಿ ಇದಾವೆ, ನೀನು ರಾಜಣ್ಣ ಬತ್ತಿರೇ ಹೇಳು. ಯಾವ್ದ? ಜಯ ವಿಜಯ. ಇಲ್ಲ, ನಾನು ಬರೋದಿಲ್ಲ. ನಾನು ಏನಿದ್ರು ಹಿರಣ್ಯಕಶಿಪು. ಅಲ್ಕ ಚಂದ್ರಣ್ಣ, ಅದನ್ ಮಾಡಿದ್ರೆ ಒಪ್ಕೋಬೇಕಿತ್ತು ಆಯ್ತೀನಿ ಅಂತ. ಜಯ ವಿಜಯ ಆಮೇಲೆ ಹಿರಣ್ಯಕಶಿಪು ಆಗೋದು, ಇವನ್ನೇ ಓಡಿಸ್ತಾರ ಆಮೇಲೆ ಅಲ್ಲಿಂದ. ರಾಜಣ, ಈಗ ಅದು ಪಾತ್ರದ ಹಂಗಿರ್ಲಿ, ಪಾತ್ರದ್ದು ಇನ್ನೂ ಅದು ನಾಟಕ, ನಾಲ್ಕು ದಿನ ಪ್ರಾಕ್ಟೀಸ್ ಆಗದೆ. ಮೇಸ್ಟ್ರು ಎಲ್ಲೂ ಹೊರಗಡೆ ಆಡು ಗೀಡು ಸರಿಯಾಗಿ ಕಲಿಯ ಗಂಟೆ ಆಡ್ಬೇಡಕ್ಕನಪ್ಪ, ಇದು ಯಾವಂದ್ ಕಲ್ಸ್ಕೊಟ್ಟನು ಅಂತ ಬೈದ್ ಗಿದ್ ಬಿಡೋರು ನನಗೆ. ಚೆನ್ನಾಗಿ ಕಲ್ತ್ಕೊಂಡು ಆಮೇಲೆ ಆಡು ಅಂತ ಹೇಳವ್ರೆ, ಸ್ಟೇಜಲ್ಲಿ ಆಡು ಅಂತ. ಅದೇ ನಾರ್ದೊಂದ್ ಪಾತ್ರಕ್ಕೆ ಒಂದಿಷ್ಟು ಪೈಪೋಟಿ ಅದೇ. ಆಯ್ತಾ, ಯಾರಿಗೆ ನಮ್ಮ ಈ ಇವರು ಮೇಗ್ಳು ಮನೆ ಚಂದ್ರಗೌಡರ ಮಗ ಅವನಲ್ಲ ಕುಮಾರ ಅವನಿಗೂ ಇವನಿಗೂ ನಮ್ಮ ರಾಜಣ್ಣನ ಮಗ ಅವನಲ್ಲ ಲಕ್ಷ್ಮಣ ಲಕ್ಷ್ಮಣ ಅವನಿಗೂ ಪೈಪೋಟಿ ಬಿದ್ದ್ಬಿಟ್ಟದೆ. ಅವ್ರು ನಾಟಕ ಕಿತ್ತಾಕೂರು ಸರಿ ನಾನೇ ಮಾಡ್ಬೇಕು ಅಂತ ಅವ್ರೆ. ಈಗ ಹೇಮಣ್ಣ ಬೇಡ, ಈಗ ನಾರದನ್ ಪಾತ್ರಕ್ಕೆ ನಮ್ ರಾಜಣ್ಣ ಮುಖ ಲಕ್ಷಣ ಎಲ್ಲ ಚೆನ್ನಾಗಿ ಕಾಣ್ತಾನೆ. ನಾರಾಯಣ ನಾರಾಯಣ ಪಾತ್ರ ಮಾಡ್ಸವ ಅವನ ಕೈಲಿ. ಭಕ್ತ ಪ್ರಾರದ ಕೃಷ್ಣ ಎಲ್ಲಿ ಬಂದನು ನಾರದ ಬರ್ತಾನೆ ಆಯ್ತಾ. ನಾರದನ್ ಪಾತ್ರ ಹೇಮಣ್ಣಂಗೆ ನಮ್ ನಾಟಕದ ಮೇಷ್ಟ್ರು ಯಾತಿಕೆಗಳು ಹಿರಣ್ಯಕಶಿಪನ್ ಪಾತ್ರ ಕೊಟ್ಟಿರೋದು ಸರಿದ ನೋಡ್ಬಿಟ್ಟು ಹೊಟ್ಟೆ ಬಗೆಕ್ಕೆ ಕೊನೆಯಲ್ಲಿ ಈಸಿ ಆಯ್ತದೆ ಅನ್ಬಿಟ್ಟು ನೋಡಪ್ಪ. ಈಗ ಕಯಾದು ಎಲ್ಲ ಆಗಿರ್ತದೆ ಒಳ್ಳೇದ್ ಬಿಡು. ಈಗ ಬೇಡ ಬಿಡು, ಈಗ ನೋಡವ ನಮ್ ಹೇಮಣ್ಣ ಈ ಮುಂದ್ ಬರೋ ಜಾತ್ರೆ ದಿನ ನಾಟಕ ಆಡ್ತಾನೆ. ಎಲ್ರು ಚಾಪಿಯ ಎತ್ಕೊಂಡು ಮುಂದೆ ಕುಂತ್ಕೊಂಡು ನೋಡ್ಬೇಕು. ಬಹಳ ಖುಷಿ ಅವನೇ ಅಣ್ಣವ್ರು ಆಡಾರಲ್ಲ ಸಿಗುವ ಕ್ಷಣದಲ್ಲಿ ನೀನ ನಮ್ಮ ಆಡ್ಬೋದು ಅಂತ. ಯಾವ್ದೋ ಮೊದಲನೇ ಶ್ಲೋಕ ಹೇಳ್ಬಿಟ್ಟಾರ ಅದು ಯಾವ್ದೋ ಪ್ರಿಯತಿ ಬಂದು ಚತುರ್ಮುಖಂ ಅಂತ ನಾಲ್ಗೆನೆ ಒಳ್ಳಕಿಲ್ಲ ಕಂಚನಣ್ಣ. ಇನ್ನು ಪ್ರಾಕ್ಟೀಸ್ ಮಾಡ್ತಾನೆ ಖುಷಿಯ. ಈಗ ನೀನು ಅಲ್ಲಿ ತಂದಿದ್ದಯ್ಯಲ್ಲ ಅದು ಕೆಂಪು ಟವಲ್ ಅಲ್ಲಿ ಕಳೆ ಬೀಜವ ಅದು ಬಿಚ್ಚಿ ಇಲ್ಲಿ ಹೋದ್ರು ಆಯ್ತಾ. ನಾನು ಎಲ್ಲಿ ಇಲ್ಲೇ ಅದೇ ಕಾರ್ಯಸಮ್ಯ ಇಲ್ಲಿ ಅಂಡ್ತೀನಿ ತಕೊಂಡ್ ತಿನ್ನಿ ಮಾತ್ರ. ಈಗ ಅದೆಲ್ಲ ಪೇಪರ್ ಅಲ್ಲಿ ಸುತ್ಕೊಂಡ್ ಬಂದು ಆ ಪೇಪರ್ ಪ್ರಿಂಟ್ ಎಲ್ಲ ನಿಂದ ಪೇಪರ್ ಪ್ರಿಂಟ್ ಪೇಪರ್ ಪ್ರಿಂಟ್ ಒಂದ್ ಏನಾರು ಲೆಕ್ಕ ಇಲ್ಲ ಕಂದ್ ಕಮಲಕ ಸೀಲ್ ಆಡ್ಬೇಡ ಕೈಲೆಲ್ಲ ಹಿಂಗೆ ಕಮ್ಚಿ ಕಿಮ್ಚಿ ಕಿಮ್ಚಿ ಮಾಡ್ಬಿಡ್ತಾನೆ. ಬಿಸಿ ಬಿಸಿ ಆಗಿ ಮಸಾಲೆ ಟೀ ಕುಡಿತೀನಿ. ಈಗ ಈಗ ಎಲ್ಲಾರು ಬರೀ ಇದೇ ಮಸಾಲೆ ಟೀ ತಿನ್ನೋದು ನಾಟಕ ಇದೇ ಆಗೋಯ್ತು. ಈಗ ಅರಣ್ಯ ಇಲಾಖೆಗೆ ಯಾವತ್ತು ಹೋಗವ ಹೇಳಿ. ಈಗ ಹೋಗಿದ್ದು ಒಂದಿಷ್ಟು ಮಾಹಿತಿ ತಗೋಣ. ಈಗ ನಾನು ಪಿಕ್ಸು ಹೇಳ್ಬಿಟ್ಟಿ ಗುರುವಾರ ಹೋಗ್ಬಿಡವ. ಗುರುವಾರ ಹೋಗಮ್ಮ ಅವ ನೀನ್ ಸೀಲ ಆಡದೆ ತಂದಿರೋ ಕಳ್ಳ್ಯ ಕಾರಸೆಮ್ಯ ತಿನ್ನು ನಡಿ. ಕಾರಸೆಮ್ಯ ನೀ ತಿನ್ನು ನಟಿ ತತ್ತಿನಿ ಎಲ್ಲ ಕುಡಿತೀವಿ ಕುಡಿಯಮ್ಮ ನಡಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎಸ್ಸಿ ಹೇಮಕುಮಾರ್. ನನ್ ಮಗಿನ ಗಮನಿಸ್ದ್ಯಾ ಇತ್ತೀಚೆಗೆ ಸಣ್ಣನೇ ಆಗ್ತಾವನೆ. ಎಲ್ಲಿ ಕಾರ್ಡ್ ತೋರ್ಸು? ಹೌದಲ್ಲವಾ, 3 ತಿಂಗಳಿಂದ ನಿನ್ ಮಗಿ ತೂಕನೇ ಜಾಸ್ತಿ ಆಗಿಲ್ಲ. ಊಟ ಸರಿಯಾಗಿ ಮಾಡ್ತಾವ್ನ? ಪ್ರತಿದಿನ ಊಟ ಮಾಡ್ತಾನೆ ಅವನೇ, ಆದ್ರೆ ದಪ್ಪನೇ ಆಗಿಲ್ಲ. ಮಕ್ಕಳಲ್ಲಿ 3 ತಿಂಗಳಿಂದ ತೂಕ ಜಾಸ್ತಿ ಆಗದೆ ಇದ್ರೆ ಟಿಬಿ ಪರೀಕ್ಷೆ ಮಾಡಿಸ್ಬೇಕು. ನಡಿ ಆಸ್ಪತ್ರೆಗೆ ಹೋಗೋಣ. ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೇ ಇರುವುದು ಟಿಬಿ ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ ಟಿಬಿ ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೇಳಿ ಕೃಷಿ ದರ್ಪಣ ವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಪ್ರಸ್ತುತಪಡಿಸುತ್ತಾರೆ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಜನವರಿ 8 ಭಾನುವಾರ ಸಂಜೆ 6:50 ಕೃಷಿರಂಗದಲ್ಲಿ ಗೋ ಸಂರಕ್ಷಣೆ ಯೋಜನೆಗಳು ಹಾಗೂ ಗೋಹತ್ಯೆ ನಿಷೇಧ ಕಾಯ್ದೆ ಕುರಿತು ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಪಶುಸಂಗೋಪನಾ ಸಹಾಯಕ ನಿರ್ದೇಶಕರಾಗಿರುವ ಡಾಕ್ಟರ್ ವೈಡಿ ರಾಜಣ್ಣ ಅವರೊಂದಿಗೆ ಸಂದರ್ಶನ. ನಮ್ಮ ಮನೆಯಲ್ಲಿ ಆಕಳಿದೆ, ಅದಕ್ಕೆ ವಯಸ್ಸಾಗಿದೆ, ಅದರಿಂದ ಯಾವುದೇ ಹಾಲು ಉತ್ಪಾದನೆ ಆಗ್ತಿಲ್ಲ, ಲಾಭನೂ ಕೂಡ ಬರ್ತಿಲ್ಲ, ನಮಗೆ ನಿರ್ವಹಣೆ ಕಷ್ಟ ಆಗ್ತಾ ಇದೆ. ವಯಸ್ಸಾದ ಹಸುಗಳನ್ನು ಖರೀದಿಸುವವರು ಯಾರೂ ಇಲ್ಲ, ವಯಸ್ಸಾದ ಯಾರು ತಗೊಳೋದು ಇಲ್ಲ ಮಾರಾಟಕ್ಕೆ, ಏನು ಮಾಡೋದು ಅನ್ನುವಂಥ ಸಹಜ ಪ್ರಶ್ನೆ, ಅದು ನಿರೀಕ್ಷಿತ ಪ್ರಶ್ನೆ. ಜನವರಿ 9 ಸೋಮವಾರ ಶೂನ್ಯ ಬಂಡವಾಳ ಕೃಷಿ ಹಾಗೂ ದೇಸಿ ತಳಿ ಹಸುಗಳ ಸಂವರ್ಧನೆ ಕುರಿತು ಹೆಗ್ಗಡದೇವನಕೋಟೆ ತಾಲೂಕು ಗೊಲ್ಲನಬೀಡು ಗ್ರಾಮದ ಕೃಷಿಕ ಆಕಾಶ್ ದೀಪ್ ಅವರೊಂದಿಗೆ ಮಾತುಕತೆ. ಪ್ರಮುಖ ಉಪಯೋಗ ಅಂದ್ರೆ ನಮ್ಮ ತೋಟಕ್ಕೆ ಒಳ್ಳೆ ಗಂಧಲ ಸಗಣಿ, ಸುಭಾಷ್ ಪಳೇಕರ್ ಹೇಳಿರೋ ಇದು ನಮ್ಗೆ ಜೀವಾಮೃತಕ್ಕೆ. ಯಾವ ತಳಿ ಈ ನಮ್ಮ ದೇಸಿ ತಳಿ ಇದು ಯೂಸ್ ಮಾಡಿದ್ರು ಎಲ್ಲ ನೈಸರ್ಗಿಕವಾಗಿದ್ದ ಕೃಷಿಗೆ ತುಂಬ ಉಪಯೋಗ. ನಮಗೆ ಎಚ್ ಎಫ್ ಜರ್ಸಿ ಗಂಜ್ಲ ಹಿಡ್ದು ಸಗಣಿ ಅದನ್ನು ಜೀವಾಮೃತ ಮಾಡಿದ್ರು ಏನು ಉಪಯೋಗ ಆಗಲ್ಲ. ನಮಗೆ ಮೇಯ್ನ್ ಇದ್ರದ್ದೇ ಗಂಜ್ಲ ಸಗಣಿ ನಮಗೆ ಯೂಸ್ಫುಲ್ ಆಗೋದು. ಜನವರಿ 10 ಮಂಗಳವಾರ ಮಿಶ್ರ ಕೃಷಿಯಲ್ಲಿನ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಶ್ರೀರಂಗಪಟ್ಟಣ ತಾಲೂಕು ಅರಕೆರೆಯ ಕೃಷಿಕ ಡಿ ರಂಗನಾಥ್. ಸರ್, ಈಗ ನಾವು ಬದನೆ ಹಾಕಿದ್ದು ಒಂದು 30 ಕ್ವಿಂಟಲ್ ಹಾಕಿದ್ದು, ಪೈರು ಇತ್ರದ್ದು ಕೊಟ್ಟಿದ್ದು, ಮೈಕ್ರೋ ಕಂಪ್ನಿಯಿಂದ ಪೈರು ತರಿಸಿದ್ದು, ಬೀಜ ತರಿಸಿದ್ದು, ಆ ಬೀಜ ಒಟ್ಲು ಹಾಕ್ಬಿಟ್ಟು ಬೆಳೆದಿದ್ದು. ಫಸ್ಟು ಮೊನ್ನೆ 20 ಸೊಪ್ಪು ನಾಟಿ ಮಾಡೋದು, ಅದು ಅದಕ್ಕೆ ಮಾಮೂಲಿ ಏನು ಗೊಬ್ಬರ ತಿಂಡಿ ಹಾಕ್ಬಿಟ್ಟು ಇದು ಮಾಡೋದು, ಬೇಸಾಯ ಮಾಡೋದು, ಆಮೇಲೆ ಗಿಡ ಮಗ್ಳು ಮಾಡೋದು. ಪ್ರತಿ ವಾರಕ್ಕೂ ಔಷಧಿ ಹೊಡಿಬೇಕು ಸರ್, ಮಿಸ್ ಮಾಡ್ದಂಗೆ ಔಷಧಿ ಹೊಡೆದಂತೆ ಪ್ರತಿ ವಾರಕ್ಕೂ ಔಷಧಿ ಹೊಡಿಬೇಕು. ಅದಕ್ಕಾಗಿ ಬದನೆಗ ಹುಳ ಜಾಸ್ತಿ. ಜನವರಿ 11 ಬುಧವಾರ ಹಿಪ್ಪು ನೇರಳೆ ಬೆಳೆಗೆ ಕಾಡುವ ರೋಗಗಳು, ಕೀಟಬಾಧೆ ಹಾಗೂ ಅವುಗಳ ಸಮಗ್ರ ನಿರ್ವಹಣೆಯನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಅರುಣ್ ಕುಮಾರ್ ಜಿಎಸ್ ಅವರೊಂದಿಗೆ ಸಂದರ್ಶನ. ಮೊದಲನೇದಾಗಿ ನಾವು ಒಂದೇ ಗಿಡ ಬಂದರೂ ಕೂಡ ಅದನ್ನು ಸಾಫ್ ಅಂತಕ್ಕಂಥ ದ್ರಾವಣವನ್ನು ರೆಡಿ ಮಾಡಿ ಅಲ್ಲಿ ನಾವು ರಂಚಿಂಗ್ ಅಂತ ಹೇಳ್ತೀವಿ, ಅಂದರೆ ಹುಯ್ಯೋದು ಆ ಒಂದು ದ್ರಾವಣವನ್ನು ಮಣ್ಣಿಗೆ ಹುಯ್ಯೋದು. 10 ಲೀಟರ್ ದ್ರಾವಣವನ್ನು ಆ ಬಂದಿರತಕ್ಕಂಥ ಗಿಡಕ್ಕೆ ಹಾಕಬೇಕು. ಹಾಗಾದರೆ ಅದು ಒಂದೇ ಗಿಡಕ್ಕೆ ಹಾಕಬೇಕಾ? ಇಲ್ಲ, ಅದು ಒಂದೇ ಗಿಡಕ್ಕೆ ಹಾಕ್ತೇನೆ, ಅಲ್ಲಿರ್ತಕ್ಕಂಥ ಅಕ್ಕಪಕ್ಕದ ಎಲ್ಲ ಗಿಡಗಳಿಗೂ ನಾವು ಆ ಒಂದು ಶಿಲೀಂದ್ರನಾಶಕದ ದ್ರಾವಣವನ್ನು ಹಾಕಬೇಕಾಗುತ್ತೆ. ಜನವರಿ 12 ಗುರುವಾರ ಸಮಗ್ರ ಕೃಷಿಯಲ್ಲಿ ಸಂತೃಪ್ತ ಬದುಕು, ಈ ಕುರಿತು ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಚಿಕ್ಕದೊಡ್ಡಿಯ ಕೃಷಿಕ ದಂಪತಿ ಸಿಪಿ ಕೃಷ್ಣ ಹಾಗೂ ವಿಬಿ ಮಂಜುಳಾ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ. ಈ ಮಾತುಕತೆಯ ಮುಂದುವರೆದ ಭಾಗ ಜನವರಿ 13 ಶುಕ್ರವಾರ. ನಾನು ಗೋ ಸಾಲೆ ಗೋ ನಮ್ಮ ಸಂರಕ್ಷಣೆ ಮಾಡಿ ದೇಸಿಯ ಸುತ್ತಳಿ ಸಾಯಿವಾಲು ಗಿರ್ರು ಆಮೇಲೆ ಮುರ್ರಾ ಎಮ್ಮೆಗಳು ಹಳ್ಳಿಕಾರು ಎಲ್ಲ ತಳಿಯೆಲ್ಲ ನಾನೇ ತಂದು ಅದು ಬರೋ